ನೋಡಿ ಸ್ವಲ್ಪ ಹದಿನಾರಾಯ್ತು. ಭಾವೈರಸದ್ಭಿರಿ ವಾಯಮದ್ವಯೀನ ಭಾವೈರಸದ್ಭಿ ಅಯಂ ಅದ್ವಯೀನ ಚ ಕಲ್ಪಿತಃ ಭಾವ ಅಪ್ಯದ್ವಯೇನೈವ ತಸ್ಮಾದ್ ಅದ್ವಯತ ಅದ್ವಯತಾ ಶಿವ. ಈ ಆತ್ಮನು ಅಸದ್ಭಿಹಿ ಇವ ಯಾವ ಭಾವ ರೂಪಗಳಲ್ಲಿ ಕಾಣ್ತಾ ಇದ್ದಾನೋ ಅವೆಲ್ಲವೂ ಅಸತ್ಯ ಆಗಿವೆ. ಈ ಆತ್ಮನು ಯಾವ ಭಾವ ರೂಪಗಳಿಂದ ಕಾಣ್ತಾ ಇದ್ದಾನೆ, ಯಾವ ನಾಮರೂಪಗಳಿಂದ ಕಾಣ್ತಾ ಇದ್ದಾನೆ, ಯಾವ ನಾಮರೂಪಗಳು ಅವನ ಭಾವದಲ್ಲಿ ಮಾತ್ರ ಇವೆಯೋ ಆ ಭಾವರೂಪಗಳಿಂದ ಏನು ಅವನು ಅವ್ಯಕ್ತನಾದಂತಹ ಪರಬ್ರಹ್ಮನು ಸಾಕಾರಗೊಂಡಿದ್ದಾನೆ, ನಿರಾಕಾರನಾದವನು ಸಾಕಾರಗೊಂಡಿದ್ದಾನೆ. ಅದೆಲ್ಲವೂ ಕೂಡ ಕಲ್ಪಿತ. ಹೇಗಿದ್ದಾನೆ? ಅದ್ವಯ ರೂಪದಿಂದಲೂ ಕಲ್ಪಿತ. ಯಾಕೆ ಅಂತಂದ್ರೆ ಯಾವ ಭಾವಗಳು ಪ್ರಕಟವಾಗಿಯೋ ಭಾವ ಅಪಿ, ಭಾವ ಅಂದ್ರೆ ಭಾವಾಹ ಬಹುವಚನ, ಭಾವಾಹ ಅಪಿ ಅದ್ವಯೇನೈವ ತನ್ನ ಹೊರತುಪಡಿಸಿ ಎರಡನೆಯದ್ದು ಇಲ್ಲದೇ ಇದ್ದಂತಹ ಆತ್ಮನಿಂದಲೇ ಹೊರಗೆ ಬಂದಿವೆ ಅಂತ ನೀವು ಹೇಳಿದ್ದಾದ್ರೆ ತನಗೆ ಹೊರತುಪಡಿಸಿ ಎರಡನೆಯದ್ದು ಇಲ್ಲದೇ ಇರೋದು ಅನ್ನುವ ಕಾರಣ ಇಟ್ಕೊಂಡು ಹೇಗೆ ಹೊರಗೆ ಬರೋದಕ್ಕೆ ಸಾಧ್ಯ? ಒಂದು ಬಿಟ್ಟು ಎರಡಿದ್ರೆ ಎರಡು ಆಗ್ಬೋದು, ನೂರು ಆಗ್ಬೋದು, ಸಹಸ್ರ ಆಗ್ಬೋದು, ಅಸಂಖ್ಯನೂ ಆಗ್ಬೋದು. ಒಂದು ಬಿಟ್ಟು ಹೊರತುಪಡಿಸಿ ಇನ್ನೊಂದಿದ್ದಾರೆ. ಇಲ್ಲಿ ಅದ್ವಯ ಆತ್ಮನಿರುವಾಗ ಇವನು ಅನೇಕ ಹೇಗಾಗಲಿಕ್ಕೆ ಸಾಧ್ಯ? ಭಾವಾಹ ಅಪಿ ಅದ್ವಯೇನೈವ ತಸ್ಮಾತ್ ಆದ್ದರಿಂದ ಅದ್ವಯತ ಶಿವ ಅದ್ವೈತವೇ ಮಂಗಳಕರವಾದದ್ದು. ಜೀವಾತ್ಮ ಪರಮಾತ್ಮ ಅನ್ನುವ ದ್ವೈತವು ಇದೆ ಅನ್ನುವುದು ಹೇಗೆ ಕಲ್ಪಿತವೋ ಹಾಗೆಯೇ ಬ್ರಹ್ಮನು ಅದ್ವಯನಿದ್ದಾನೆ ಅನ್ನುವುದು ಕೂಡ ಆರೋಪಿತ. ಅದು ಇಫ್ ದಾಟ್ ಕುಡ್ ಬಿ ಅ ನೇಮ್ ಅಂಡ್ ಫಾರ್ಮ್, ಇವನ್ ದಿಸ್ ಆಲ್ಸೋ ಇಸ್ ಅ ನೇಮ್ ಅಂಡ್ ಫಾರ್ಮ್ ಅಟ್ಯಾಚ್ ಟು ಬ್ರಹ್ಮನ್. ಅದು ನಾಮರೂಪಗಳು, ಇದು ನಾಮರೂಪನೇ. ಅದ್ವಯ ರೂಪದಿಂದ ಕಲ್ಪಿತನಾಗಿದ್ದಾನೆ. ಯಾಕೆಂದ್ರೆ ಭಾವಗಳು ಅದ್ವಯದಿಂದಲೇ ಬಂದಿವೆ, ಭಾವಗಳು ಅದ್ವೈತದಿಂದಲೇ ಬಂದಿವೆ, ಆದ್ರಿಂದ ಅದ್ವೈತವೇ ಮಂಗಳಕಾರಿ ಶಿವಂ. ಭಾಷ್ಯ 117 ಯಥಾ ರಜ್ವಾಂ ಅಸದ್ಭಿಹಿ ಸರ್ಪಧಾರಾದಿಭಿಹಿ ಅದ್ವಯೇನ ಚ ರಜ್ಜುದ್ರವ್ಯೇಣ ಸತಾ ಅಯಂ ಸ್ಪರ್ಶಸರ್ಪಃ ಇಯಂ ಧಾರಾ ದಂಡಃ ಅಯಂ ಇತಿ ವಾ ರಜ್ಜುದ್ರವ್ಯಮೇವ ಕಲ್ಪ್ಯತೆ ಏವಂ ಪ್ರಾಣಾದಿಭಿಃ ಅನಂತೈಃ ಅಸದ್ಭಿರೇವ ಅವಿದ್ಯಮಾನೈಃ ನ ಪರಮಾರ್ಥಕಃ. ಹಗ್ಗ ಇದೆ ಎನ್ನುವ ಎಚ್ಚರ ಇಲ್ಲದೆ ಇದ್ದಾಗ ಹಾವನ್ನೂ ಕಲ್ಪಿಸಬಹುದು, ನೀರಿನ ಕೋಡಿಯನ್ನು ಕಲ್ಪಿಸಬಹುದು, ಕೋಲನ್ನು ಕಲ್ಪಿಸಬಹುದು. ಇನ್ನೇನಾದ್ರೂ ಸಾಧ್ಯತೆಗಳಿದ್ರೆ ಅವುಗಳು ಕೂಡ ಅಲ್ಲಿ ಕಲ್ಪಿತವಾಗಬಹುದು. ಆದ್ರೆ ಇಷ್ಟೆಲ್ಲ ಕಲ್ಪನೆಗಳಲ್ಲಿ ಆ ರಜ್ಜು ಅನ್ನುವಂಥದ್ದು ಅದ್ವಯವಾಗಿ ಹೇಗಿದೆಯೋ ಹಾಗೆ ಇದೆ. ಅದು ಎರಡು ಆಗಿಲ್ಲ, ನೂರು ಆಗಿಲ್ಲ, ಮೂರು ಆಗಿಲ್ಲ, ಅದು ರೂಪನೂ ಚೇಂಜ್ ಮಾಡಿಲ್ಲ, ಏನೂ ಆಗಿಲ್ಲ, ರಜ್ಜು ಹೇಗಿದೆ ಹಾಗೆ ಇದೆ. ಇಯಂ ಧಾರ ಅಯಂ ದಂಡ, ಇಷ್ಟು ಆ ಹಗ್ಗದಲ್ಲಿ ನಾವು ಕಂಡಂತಹ ಕಲ್ಪನೆಗಳು, ಆರೋಪಗಳು. ಏವಂ ಪ್ರಾಣ, ಇದೇ ಪ್ರಕಾರ ಪ್ರಾಣಾದಿಭಿ ಅನಂತೈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಸಹಿತವಾಗಿ ಅನಂತೈ ರೂಪರಾಶಿಗಳನ್ನ ನಾಮಗಳನ್ನ ನಾವು ಕಲ್ಪಿಸಿದ್ದೇವೆ ಬ್ರಹ್ಮನಲ್ಲಿ. ಅಲ್ಲಿ ಹೇಗೆ ಕಲ್ಪಿಸಿ ಅನೇಕಾನೇಕ ಅಭಿಪ್ರಾಯಗಳನ್ನು ಕೊಟ್ಟೆವೋ ಹಾಗೆ ಇಲ್ಲಿ ಕೂಡ ಬ್ರಹ್ಮನನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಕಲ್ಪಿಸಿ ನಾವು ಅದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಟ್ಟಿದ್ದೆವು. ಅದೆಷ್ಟು ಸಾರ ಸಗಟ ಕಲ್ಪಿತವೋ ಅಷ್ಟೇ ಇದು ಕೂಡ ಸಾರ ಸಗಟ. ಇರೋ ಯಾವ ಇಟ್ಕೊಂಡು ಬಾಕಿ ಎಲ್ಲ ಬಿಟ್ಕೊಂಡು ಹಂಗಿಲ್ಲ, ಎಲ್ಲವೂ ಕಲ್ಪಿತ. ಮೊದಲನೇ ಕಲ್ಪನೆ ಏನು? ಹಾವು ಮೆರಿ ಮೆರಿ ಮಿಂಚುತ್ತದೆ, ಎಡೆ ಎತ್ತಿದೆ, ಸರ್ ಸರ್ ಸರ್ ಸರ್ ಹೋಗ್ತದೆ, ಆಮೇಲೆ ಕೊನೆ ಅಭಿಪ್ರಾಯ ನಾನು ನೋಡ್ಲಿಲ್ಲ, ತುಳಿದ್ಬಿಟ್ಟೆ ಹಾವನ್ನ ಕಚ್ಚಿತು. ಮತ್ತೆ ಅಲ್ಲಿ ವಿಕಾರ, ಮತ್ತೆ ಕಚ್ಚಿತು, ಈ ವಿಷ ಏರ್ತಾ ಇದೆ ಜರ್ರ ಅಂತ ಏರೋದಿಲ್ಲ, ಅದು ಅಷ್ಟು ಸ್ವಲ್ಪ ಏರ್ತಾ ಬರ್ತದೆ. ಮೊದಲ ಪಾದ, ಮಂಡಿ, ಸೊಂಟ ತನಕ. ನೀ ಹೇಳ್ತಾನ ಈ ತನಕ ಏರ್ಬಿಟ್ಟದೆ ಕೈ ಕಾಲೆಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವ ಸಾಧ್ಯತೆ ಇದೆ ಅಂತ ಹೇಳೋ. ನಾವು ಕಚ್ಚಿಸ್ಕೊಂಡಿಲ್ಲ, ಕಚ್ಚಿಸ್ಕೊಂಡ್ರೆ ನಮಗೂ ನಾವು ಹಂಗೆ ಹೇಳ್ತೇವೆ ನಾವು ಹುಷಾರ್. ಸೊ ಆದ್ದರಿಂದ ನಾವು ಸರ್ಪ ಅಂತ ಕರಿತೀವಿ, ಆದ್ರೆ ಹಗ್ಗದಲ್ಲಿ ಏನು ಬದಲಾವಣೆ ಆಗಿಲ್ಲ. ಧಾರಾ ನೀರಿನ ಕೋಡಿ ಅಂತ ಕರಿತೀವಿ, ಆದ್ರೆ ಅಲ್ಲಿರುವಂತಹ ಹಗ್ಗದಲ್ಲಿ ಏನು ಬದಲಾವಣೆ ಆಗಿಲ್ಲ. ಅಯಂ ದಂಡ ಅಂತೇವಿ, ಅಲ್ಲಿ ಹಗ್ಗದಲ್ಲಿ ಏನು ಬದಲಾವಣೆ ಆಗಿಲ್ಲ. ರಜ್ಜು ದ್ರವ್ಯಮೇವ ಕಲ್ಪ್ಯತೆ, ರಜ್ಜುವಿನ ದ್ರವ್ಯಗಳು ಅಂತ ಇವು ಎಲ್ಲವೂ ಕಲ್ಪಿಸಲ್ಪಟ್ಟಿರುತ್ತವೆ. ರಜ್ಜು ಅನ್ನೋದು ಗೊತ್ತಿಲ್ಲಲ್ಲ. ಏವಂ ಈ ಪ್ರಕಾರ ಪ್ರಾಣಾದಿವಿಹಿ ಅನಂತೈಹಿ, ಪ್ರಾಣದಿಂದ ಹಿಡ್ಕೊಂಡು ಅನಂತಾನಂತ ದೇವತೆಗಳು ಮತ್ತು ಜೀವರಾಶಿಗಳು ಎಲ್ಲರಲ್ಲಿಯೂ ಕೂಡ ಕಲ್ಪಿಸಲ್ಪಟ್ಟಿದೆ. ಅಸದ್ಭಿರೇವ ಅವಿದ್ಯಮಾನ ಹಿನ್ನ ಪರಮಾರ್ಥ, ಅವೆಲ್ಲವೂ ಕೂಡ ಅಸತ್ ಏವ, ಎಲ್ಲವೂ ಅಸತ್ ಏವ, ಅಸದ್ಭಿಹಿ ಏವ ಅವಿದ್ಯ. ಯಾಕೆ ಅಸದ್ಭಿ ಏವ? ಅವಿದ್ಯಾಮಾನೈಹಿ, ಅಜ್ಞಾನದಿಂದ ಹೊರಬಂದಿದ್ದಿಲ್ಲ. ಅವು ಕೆಲವು ಕನ್ನಡಿ ಇರ್ತವೆ, ನಿಂತ್ಕೊಂಡ್ರೆ ನಮ್ದು ತಲೆ ಕೆಳಗಾಗ್ತದೆ, ಕಾಲ ಮೇಲೆ ಆಗಿದೆಯೋ ಇಲ್ಲ ಆದಂತ ತೋರ್ತದೆ. ಅವಿದ್ಯಾಮಾನೈಹಿ ಸಣ್ಣ ಸೊಟ್ಟ ಇದ್ದಿದ್ ಮುಖ ಇಷ್ಟು ಅಗಲ ಆಗಿರ್ತದೆ. ಅವಿದ್ಯಮಾನೈಹಿ ಸಣ್ಣ ಹೊಟ್ಟೆ ಇದ್ದದ್ದು ಹೊಟ್ಟೆ ದೊಡ್ಡ ಹೊಟ್ಟೆ. ಅವಿದ್ಯಮಾನೈಹಿ ಶಾರ್ಟ್ ಇದ್ದವರು ಊ ಏನು ಅವಿದ್ಯಮಾನ ಏನು ಓವರ್ ನೈಟ್ ತೆಂಗಿನ ಮರ ಆಗ್ಬಿಟ್ರ ಇಲ್ಲ. ಅವಿದ್ಯಮಾನೈಹಿ ಕಲ್ಪಿತೈಹಿ ಮತ್ತೇನು ಬೇರೆ ಏನು ಇಲ್ಲ, ಅದಕ್ಕೆ ಬೇರೆ ಇನ್ನು ಯಾವ ಅರ್ಥ ಯಾವ ಕಾಮೆಂಟ್ರೂ ಇರ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಎಲ್ಲವೂ ಅವಿದ್ಯೆಯಿಂದ ಬಂದದ್ದಾಗಿದೆ. ಪಾರಮಾರ್ಥಿಕವಾಗಿ ಇವು ಯಾವ ಇಲ್ಲೇ ಇಲ್ಲ ಅಂತ ನ ಪರಮಾರ್ಥತಃ ಪಾರಮಾರ್ಥ ಇವು ಯಾವ ಪಾರಮಾರ್ಥಿಕವಾಗಿಲ್ಲ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಸಹಿತವಾಗಿ ಎಲ್ಲವೂ ಕೂಡ ಕಲ್ಪಿತ ಅಂತ ಹೇಳ್ಬೇಕಾಗಿದೆ. ಎಲ್ಲವೂ ಕಲ್ಪಿತವೇ ಅಂತ ಹೇಳ್ಬೇಕಾದ್ರೆ ನಾವು ಇಲ್ಲೇ ಲೆಕ್ಕ ಹಾಕ್ತಾ ಕೊಡ್ತೀವಿ, ಒಳಗೆ ಪ್ರಾಣ, ಪ್ರಾಣಾದಿ ಅಂದ್ರೆ ಪ್ರಾಣ ಪಂಚ ಪ್ರಾಣ, ಪ್ರಾಣಾದಿ ಅಂದ್ರೆ ಪಂಚ ಪ್ರಾಣಗಳು, ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಸೂಕ್ಷ್ಮ ಕರ್ಮೇಂದ್ರಿಯಗಳು ಎಲ್ಲ ಬರ್ತಾವ, ಎಲ್ಲವೂ ಕಲ್ಪಿತ ಅವಿದ್ಯೆಯಿಂದ. ಒಂದು ವೇಳೆ ನಾನು ಪ್ರಾಣಿಸ್ತಾ ಇದ್ದೇನೆ, ನಾನು ದುಃಖಿಸ್ತಾ ಇದ್ದೇನೆ, ನಾನು ನೋವಿನಿಂದ ಅನುಭವಿಸ್ತಾ ಇದ್ದೇನೆ ಅನ್ನುವುದನ್ನು ತರದೆ ಹೋದರೆ ಅವಕ್ಕೂ ನಮಗೂ ಯಾವ ಸಂಬಂಧವೇ ಇಲ್ಲ. ಅವನ ಆರೋಪಿತ ಅಂತ ಹೇಳಿಕ್ಕೂ ಯಾರು ಯಾರೂ ಇಲ್ಲ. ಓಕೆ, ನ ಪರಮಾರ್ಥತಃ ವಿವರಣೆ ಕೊಡ್ತಾರೆ, ನಹಿ ಅಪ್ರಚಲಿತೆ ಮನಸಿ ಕಚ್ಚಿತ್ ಭಾವ ಉಪಲಕ್ಷಯಿತುಂ ಶಕ್ಯತೆ ಏನಚಿತ್, ಯಾರಿಂದಲೂ ಕೂಡ. ಏನಚಿತ್ ಅಂದ್ರೇನು? ಯಾರಿಂದಲೂ ಕೂಡ, ಯಾರೇ ಆಗಿರ್ಲಿ, ಅಪ್ರಚಲಿತೆ ಮನಸಿ ಕಶ್ಚಿತ್ ಭಾವ ನ ಉಪಲಭ್ಯತೆ. ಮನಸ್ಸಿನ ಭಾವಗಳು ಮನಸ್ಸು ಚಲನೆಯಲ್ಲಿದ್ದಾಗ ಮಾತ್ರ, ಮನಸ್ಸಿನ ಭಾವಗಳು ಮನಸ್ಸು ಚಲನೆಯಲ್ಲಿದ್ದಾಗ ಮಾತ್ರ. ಅಪ್ರಚಲಿತವಾದ ಮನಸ್ಸಾಗಿದ್ದರೆ ಭಾವಗಳು ಇಲ್ಲ. ಅಪ್ರಚಲಿತೆ ಈ ಮನಸ್ಸಿ ಕಶ್ಚಿತ್ ಭಾವ ನ ಉಪಪದ್ಯತೆ, ಅಲ್ಲಿ ಯಾವ ಭಾವಗಳು ಉಂಟಾದದ್ದು ಕಂಡು ಬರೋದಿಲ್ಲ. ಉದಾಹರಣೆಗೆ, ಎಕ್ಸ್ಟ್ರೀಮ್ ಉದಾಹರಣೆ, ಗಾಢ ನಿದ್ರೆಯಲ್ಲಿ, ಗಾಢ ಪಟಕ್ ಪಟಕ್ ಹೇಳೋ ನಿದ್ರೆ ಅಲ್ಲ, ಯಾವುದು ಗಾಢ ನಿದ್ರೆ, ಗಾಢ ನಿದ್ರೆಯಲ್ಲಿ ಯಾವ ಭಾವಗಳಿರ್ತವೆ? ಏಕೆಂದ್ರೆ ಅಲ್ಲಿ ಅಪ್ರಚಲಿತ ಮನಸ್ಸು, ಅಪ್ರಚಲಿತೆ ಮನಸ್ಸಿ ಕಶ್ಚಿತ್ ಭಾವ ನ ಉಪಲಕ್ಷಯಿತು ಶಕ್ಯತೆ. ಯಾರಿಂದಲೂ ಕೂಡ, ಕೇನಚಿತ್ ಯಾರಿಂದಲೂ ಕೂಡ ಅದನ್ನು ಹೇಳಲಿಕ್ಕಾಗೋದಿಲ್ಲ. ನ ಚ ಆತ್ಮನಃ ಪ್ರಚಲನ ಅಸ್ತಿ ಪ್ರಚಲಿತಸ್ಯೇವ ಉಪಲಭ್ಯಮಾನಃ ಭಾವಃ ನ ಪರಮಾರ್ಥತಃ ಸಂತಃ ಕಲ್ಪಯಿತುಂ ಶಕ್ಯಃ. ಆತ್ಮನಃ ಪ್ರಚಲನ ನ ಅಸ್ತಿ, ಮನಸ್ಸಿಗೆ ಹೇಗೆ ಅದು ಅಪ್ರಚಲಿತವಾದ ಮನಸ್ಸಾಗಿದ್ದರೆ ಭಾವಗಳು ಇರೋದಿಲ್ಲ ಅಂತ ಹೇಗೋ ಅದೇ ಲಾಜಿಕ್ ಇದ್ದುಕೊಳ್ಳ್ರಿ. ಈಗ ಆತ್ಮನಲ್ಲಿ ಚಲನೆ ಇದೆಯಾ? ಆತ್ಮನಲ್ಲಿ ಚಲನೆಗಳು ಇಲ್ಲದೆ ಹೋದಲ್ಲಿ ಆತ್ಮನಲ್ಲಿ ಯಾವ ಭಾವಗಳು ಮೂಡೋದಿಲ್ಲ. ಭಾವಗಳು ಮೂಡಿದ್ರೆ ತಾನೇ ನೀವು ನಾಮ ರೂಪ ಮುಂದೆ ವಿಚಾರ ಮಾಡೋದು. ಯಾವ ನಾಮರೂಪದ ಜಗತ್ತಪ್ಪ, ಎಲ್ಲಿದೆ ಅದು? ಆತ್ಮನಃ ಪ್ರಚಲನ ನ ಅಸ್ತಿ, ಪ್ರಚಲಿತಸ್ಯ ಏವ ಉಪಲಭ್ಯಮಾನಃ ಭಾವಃ. ಇವು ಆ ಚಲಿತವಾದ ಕಾಲದಲ್ಲಿ ಮಾತ್ರ ಭಾವಗಳು ಉಪಲಭ್ಯವಿರುತ್ತವೆ, ಚಲನರಹಿತವಾದ ಮನಸ್ಸಿನಲ್ಲಿ ಭಾವಗಳು ಇರುವ ಸಾಧ್ಯತೆ ಇಲ್ಲ ಅಂದ. ಆದ್ದರಿಂದ ಪ್ರಕಟವಾದ ಭಾವಗಳು ಯಾವುವು ಪಾರಮಾರ್ಥಿಕವಾಗಿ ಅಸ್ತಿತ್ವವನ್ನು ಹೊಂದಿಲ್ಲ. ಪ್ರಕಟವಾದಂತಹ ಭಾವಗಳೇನಿವೆ? ಭಾವಗಳಂದ್ರೆ ನೀವು ವೃತ್ತಿಗಳು ಅಂತ ಅರ್ಥ ಮಾಡ್ಕೊಡ್ರಿ. ಯಾವುದೇ ಪ್ರಕಾರವಾದ ವೃತ್ತಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಯಾವ ವೃತ್ತಿಗಳೇ ಆಗಿರಲಿ, ಅವು ಯಾವುವು ಪಾರಮಾರ್ಥಿಕವಾದ ಅಸ್ತಿತ್ವವನ್ನು ಹೊಂದಿಲ್ಲ. ಅಸದ್ಭಿರೇವ ಪ್ರಾಣಾದಿ ಭಾವೈ ಅದ್ವಯೇನ ಚ ಪರಮಾರ್ಥ ಸುತ ಭಾಷ್ಯ. ಅತಃ ಅಸದ್ಭಿರೇವ ಪ್ರಾಣಾದಿಭಾವೈಹಿ ಅದ್ವಯೇನ ಚ ಪರಮಾರ್ಥ ಸತಾ ಆತ್ಮನಾ ರಜ್ಜುವತ ಸರ್ವವಿಕಲ್ಪ ಆಸ್ಪದ ಭೂತೇನ ಅಯಂ ಸ್ವಯಮೇವ ಆತ್ಮ ಕಲ್ಪಿತಃ ಸದಾ ಏಕ ಸ್ವಭಾವಃ ಅಪಿ ಸನ್. ಅತಃ ಆದ್ದರಿಂದ ಅಸದ್ಭಿರೇವ ಪ್ರಾಣಾದಿಭಿ, ಪ್ರಾಣ ಇತ್ಯಾದಿಗಳೆಲ್ಲವೂ ಅವು ಅಸತ್ಯ ಆಗಿದ್ದಾಗಿ ಕೂಡ ಅದ್ವಯೇನ ಚ ಪರಮಾರ್ಥ ಸತಾ ಆತ್ಮನ ರಜ್ಜುವತ, ಪಾರಮಾರ್ಥಿಕವಾಗಿ ಇವನು ಸಚ್ಚಿದಾನಂದ ಆತ್ಮನೇ ಆಗಿದ್ದಾಗ್ಯೂ ಕೂಡ ರಜ್ಜುವಿನಲ್ಲಿ ಹೇಗೆ ಎಲ್ಲ ವಿಕಲ್ಪಗಳು ಉಂಟಾದವೋ ಹಾಗೆಯೇ ಇಲ್ಲಿ ಕೂಡ ಇವೆಲ್ಲಾ ವಿಕಲ್ಪಗಳು ಉಂಟಾಗಿವೆ. ಐ ರಿಪೀಟ್ ಒನ್ಸ್ ಅಗೇನ್, ಮತ್ತೆ ಸಲ ಹೇಳ್ತೀನಿ ಏನಂತಂದ್ರೆ, ಪ್ರಾಣಾದಿಗಳನ್ನ ಹಿಡಿದುಕೊಂಡು ಎಲ್ಲವೂ ಕೂಡ ನಾನ್ ಎಕ್ಸಿಸ್ಟಂಟೇ ಆಗಿದ್ದರೂ ಅಸದ್ಭಿರೀವ ಯಾವ ಇಲ್ಲೇ ಇಲ್ಲ, ಅದ್ವಯೇನ ಚ ಪರಮಾರ್ಥ ಸತ, ಅದ್ವೈನ ಅಂತಹ ಪಾರಮಾರ್ಥಿಕ ಸತ್ಯ ಅಂತ ಏನಿದೆಯೋ ಅದರಿಂದ ಇವೆಲ್ಲ ಇವೆ ಅಂತ ಹೊರಬಂದು ಇದ್ದದ್ದೇನೋ ಪಾರಮಾರ್ಥಿಕ ಸತ್ ಒಂದೇ, ಹೊರಗಿದ್ದೇನೋ ಅವಿದ್ಯಾಕಲ್ಪಿತವಾದಂತಹ ಇವೆಲ್ಲ ಪ್ರಾಣಾದಿಗೂ ಹೊರಬಂದವು. ಹೌದಾ? ಈಗೇನ ತರೋರು ಹೇಗೆಂದರೆ, ರಜ್ಜುವಿನಿಂದ ಎಲ್ಲವೂ ಹೊರಗೆ ಬಂದಂತೆ. ರಜ್ಜುವಿನಿಂದ ಏನೇನು ಹೊರಬಂದವು? ಸರ್ವ ವಿಕಲ್ಪ ಆಸ್ಪದ ಭೂತಿ, ಮೇಲೆ ಮೂರು ಹೇಳಿದಾರಲ್ಲ, ಕೋಡಿ ದಂಡ ಸರ್ಪ, ಹಾಗೆಯೇ ಅಲ್ಲಿ ಹೇಗೆ ಅವು ಹೊರಬಂದು ಹಾಗೆ ಇಲ್ಲಿ ಹೊರಬಂದವೆ. ಪರಮಾರ್ಥ ಸತ ಆತ್ಮನ ರಜ್ಜುವತ ಸರ್ವ ವಿಕಲ್ಪ ಆಸ್ಪದ ಭೂತಿನ ಅಯಂ ಸ್ವಯಮೇವ ಆತ್ಮ ಕಲ್ಪಿತ, ಅಜ್ಞಾನದಿಂದಾಗಿ ಆತ್ಮನು ಆತ್ಮನಲ್ಲಿಯೇ ಇವೆಲ್ಲವನ್ನು ಕಲ್ಪಿಸಿಕೊಂಡಿದ್ದಾನೆ. ಜೀವಾತ್ಮ ಏನಿದು ಸ್ವಯಂ ಕೃತ ಅಪರಾಧ. ಇತ್ತನೇ ಸಿ ಬಾತ್, ಸಂಸಾರ ಭಾರಿ ಕಷ್ಟ ಸ್ವಾಮಿ, ಸ್ವಯಂ ಕೃತ ಅಪರಾಧ. ಆಶ್ರಮ ನಡೆಸೋದು ಭಾರಿ ಕಷ್ಟ ಸ್ವಾಮಿ, ಸ್ವಯಂ ಕೃತ ಅಪರಾಧ. ಎಲ್ಲ ಸ್ವಯಂ ಕೃತ ಅಪರಾಧ. ನಿನಗೆ ಯಾವ ಒಂದು ದೊಡ್ಡ ಆಶ್ರಮ ಕಟ್ಟಿಸಂತಾರೆ, ಕೊಂಡ್ಕೊಂಬರ ಸ್ಥಿತಿ ಯಾರು ಇಲ್ಲ. ಅದೇ ಏನೋ ನಿತ್ಯತ್ತು ಮಾಡ್ಬೇಕು, ನಮಗೂ ಟೈಮ್ ಬಂತು, ಈಗ ಒಂದೊಂದೊಂದು ಡಿಸೈಡ್ ಮಾಡಿ ಇಡಬೇಕು. ಅವನು ಇಲ್ಲದೆ ಹೋದ್ರೆ ನಿಮಗೆಲ್ಲ ಭಾರಿ ದೊಡ್ಡ ಪ್ರಾಬ್ಲಮ್ ಆಗ್ತದೆ, ನಾನು ಬಿಗ್ ಪ್ರಾಬ್ಲಮ್, ಹ್ಯೂಜ್ ಪ್ರಾಬ್ಲಮ್ ಆಲ್ ಓವರ್ ಕರ್ನಾಟಕ. ನಿತ್ಯತ್ತ ಮಾಡ್ಬಿಡ್ಬೇಕಲ್ಲ, ನಿಮ್ ನಿಮ್ ಆಡ್ಕೊಡ್ರಿ ನೀವು ಇದ್ದದ್ದನ್ನ. ಏನ್ ಮಾಡ್ಬೇಕು? ಇತ್ಯರ್ಥ ಮಾಡ್ಬೇಕಷ್ಟೇ. ಏನ್ ತಪ್ಪಿದೆ? ಪೂರಾ 100 ಇಯರ್ಸ್ ನಾ ಬಾಳ್ತೀನಿ, ನೀವು ಎಲ್ಲರೂ ಚಿಂತೆ ಮಾಡ್ಬೇಡ್ರಿ. ಪೂರಾ 100 ಇಯರ್ಸ್ ಅದೇನು ಸಮಸ್ಯೆ ಇಲ್ಲ. ಆದ್ರೆ ಕರ್ತವ್ಯಗಳು ಮಾಡೋದು ಮಾಡಿ ಮುಗಿಸ್ಬಿಡ್ಬೇಕು, ಕಿರಿಕಿರಿಕಿಗೋಬಾರ್ದು ಒಳಗೆ. ಹೌದಲ್ಲ, ಕಿರಿಕಿರಿಯಾಗಿ ಉಳ್ಕೊಂಬಿಟ್ಟವು ಕಣ್ಣೆದುರಿಗಿನ ಎಲ್ಲಾರು ನಗ್ನಗ್ತ ಪಾಡಿದವರು ಯಾರೇ ಇರ್ಲಿ, ಹಿಂಗೇನ್ ಬದಲಾಗುದಿಲ್ಲ, ಹಿಂಗೆ ಇರ್ತಾವ. ನೆಲ ಕಾರ್ಪೆಟ್ ಡೆಸ್ಕ್ ಯಾವ ಬದಲಾಗುದಿಲ್ಲ, ಹಿಂಗೆ ಇರ್ತಾವ. ಹೇಳೋರು ಹಿಂಗೆ ಇರ್ತಾರ, ಹೇಳ್ತಾನೆ ಇರ್ತಾರ, ಅಕಸ್ಮಾತ್ ಏನೋ ಅಂತ ಪ್ರಸಂಗ ಬಂದು ಮುಂದುವರಿತದಪ್ಪ. ಅವ್ರವ್ರದ್ದು ಯಾವ ರೀತಿಯಲ್ಲಿ ಯಾವ ರೀತಿ ನಾವು ಅವರು ವಿಡಂಬನೆ ಮಾಡ್ಕೋತೀವಿ, ನಾವು ಅವರು ಯಾವ ರೀತಿ ಕಟ್ಟುಪಾಡು ಮಾಡ್ಕೋತೀವಿ, ಕರಾರು ಮಾಡ್ತೀವಿ, ಆ ಕರಾರನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದನ್ನು ಶಿವಾಕ ಅದಕ್ಕೆ ಆಗಷ್ಟೊಂದು ಹೆದರ್ಬೇಕು. ಹಾ, ಇತ್ಯರ್ಥ ಮಾಡದೇ ಇದ್ದಾಗ ಮನಸ್ಸಿನ ಉಳಿತು, ಅದು ಸತತವಾಗಿ ಬೆನ್ನತ್ತು. ಅಕಸ್ಮಾತ್ ಅದು ಏನಪ್ಪ, ಅಕಸ್ಮಾತ್ ಅದು ಏನಪ್ಪ, ಅದು ಉಳಿತು, ಉಳಿಬಾರ್ದು. ಉಳಿಬಾರ್ದಂದ್ರೆ ಪುರುಷ ಪ್ರಯತ್ನ, ನಮ್ ಕಡೆ ಏನ್ ಮಾಡ್ಬೇಕಾಗಿದೆ ಅದು ಮಾಡ್ಬೇಕು. ಸ್ವಯಂ ಕೃತ ಅಪರಾಧ ಆದ್ರೆ ಸ್ವಯಂ ಅದು ಪರಿಹಾರ ಹುಡುಕ್ಬೇಕು. ಸ್ವಯಂ ಕೃತ ಅಪರಾಧಕ್ಕೆ ಸ್ವಯಂ ಕೃತ ಪರಿಹಾರ, ಹೌದು ಹೌದಲ್ಲ? ನಾವು ಮಾಡಿದ ಅಪರಾಧಕ್ಕೆ ಪರಿಹಾರ ಯಾರು ಕೊಡ್ಬೇಕು? ಹಬ್ಬ ಏನ್ ಪರ್ಫೆಕ್ಟ್ ಆಗಿ ಹೇಳಿದ್ರು ಆಕ್ಚುಲಿ ಟು ಟೆಲ್ ಯು ವೆರಿ ಫ್ರಾಂಕ್ಲಿ, ನಾನು ಆಶ್ರಮ ಬಯಸಿದವನೇ ಅಲ್ಲ, ಇವತ್ತಿಗೂ ಬಯಸೋದಿಲ್ಲ. ನಾನು ಆಶ್ರಮದ ಬಯಕೆ ಇಲ್ಲದನೇ ಬಳ್ಳಾರಿಗಳು ಮೂರು ಆಶ್ರಮ ಕಟ್ಟರು, ಮೂರು ನೀರ್ ಬಿಟ್ಬಿಡೆ. ಎಲ್ಲೂ ಆಶ್ರಮ ಇಲ್ಲ, ಆಕ್ಚುಲಿ ಆಶ್ರಮ ಇವೆ, ಆದ್ರೆ ನಾನು ಇಷ್ಟಪಟ್ಟು ಮಾಡಿದ್ದು ಯಾವುದೂ ಇಲ್ಲ. ಅಲ್ಲಲ್ಲಿ ಅವಶ್ಯಕತೆ ಇರ್ತಕ್ಕಂಥ, ಅಲ್ಲಲ್ಲಿ ಅವಶ್ಯಕತೆ ಇರ್ತಕ್ಕಂಥ, ಅದು ಹಂಗೆ ಬೆಳ್ಕೋದು ಬೆಳ್ಕೋದು ಬೆಳ್ಕೋದು ಬೆಳ್ಕೋದು ಇಷ್ಟೆಲ್ಲ ಕರ್ನಾಟಕ ತುಂಬಿಲ್ಲ. ಹೇನೇನು ಮಹಾ ಸ್ವಯಂ ಕೃತ ಅಪರಾಧ ಅಲ್ಲಿ ಕೊಟ್ಟಾರ್ರಿ, ನಾನಲ್ಲ ಕೊಟ್ಟಾರ ನೋಡ್ರಿ. ಅವರೇ ಪರಮಾರ್ಥ ಪರಮಾರ್ಥ ಸತ ಆತ್ಮನ ರಜ್ಜುವತ ಸರ್ವ ವಿಕಲ್ಪ ಆಸ್ಪದ ಭೂತೇನ ಅಯಂ ಸ್ವಯಮೇವ ಆತ್ಮ ಕಲ್ಪಿತ. ಆತ್ಮ ಸ್ವಯಮೇವ ಕಲ್ಪಿತ. ನಾ ಸ್ವಾಮಿ ಆದೆ, ನಾನು ಆಚಾರ್ಯನಾದೆ, ನಾನು ಕೋರ್ಸ್ ಮಾಡಿದೆ, ಮೂರು ಕೋರ್ಸ್ ಮಾಡಿದೆ, ಎರಡು ಕೋರ್ಸ್ ಮಾಡಿದೆ. ಸ್ವಯಮೇವ ಆತ್ಮ ಕಲ್ಪಿತ. ಆತ್ಮ ಅನ್ವಯ ಮಾಡ್ಕೊಡ್ರಿ, ಆತ್ಮ ಸ್ವಯಮೇವ ಕಲ್ಪಿತ. ಮತ್ತೆಂಗೆ ಸದಾ ಏಕ ಸ್ವಭಾವ ಅಪಿ, ಅಪಿ ಶಬ್ದ ತಾನು ಯಾವತ್ತಿಗೂ ಒಬ್ಬನೇ ಆಗಿದ್ದರೂ ಕೂಡ ಹೊರತು, ಒಬ್ಬನೇ ಅಂದ್ರೂ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲವೇ ಇಲ್ಲ ಅಂತ ಆಗಿದ್ದರೂ ಕೂಡ ಇಷ್ಟೆಲ್ಲ ಮಾಡಿದ. ಈಚ ಪ್ರಾಣಾಧಿಭಾವ ಅಪಿ ಅದ್ವಯೇ ನೈವ ಸತ ಆತ್ಮನ ವಿಕಲ್ಪಿತಃ. ಪ್ರಾಣಾಧಿಭಾವ ಅಪಿ ಆತ್ಮನ ವಿಕಲ್ಪಿತಃ. ಯಾವ ಆತ್ಮ? ಅದ್ವಯೇನ ಏವ ಸತ, ಅದ್ವಯನಾದ ಆತ್ಮನೇ ಆಗಿದ್ದಾಗ್ಯೂ ಕೂಡ ಅದ್ವಯನಾದ ಆತ್ಮನಿಂದ ಪ್ರಾಣಾದಿಗಳು ಕೂಡ ಕಲ್ಪಿತವಾಗಿವೆ. ನಹಿ ನಿರಾಸ್ಪದ ಕಾಚಿತ್ ಕಲ್ಪನಾ ಉಪಲಭ್ಯತೆ. ಆಸ್ಪದವನ್ನ ಕೊಡದೆ ಹೋದರೆ ಯಾವ ಕಲ್ಪನೆಗಳಿಗೂ ಅವಕಾಶ ಇಲ್ಲ. ನ ಉಪಲಭ್ಯತೆ ಹೌದು, ಕಾಚಿತ್ ಕಲ್ಪನಾ ನಿರಾಸ್ಪದ ಉಪಲಭ್ಯತೆ. ಯಾವುದೇ ಪ್ರಕಾರವಾದ ವಿಕಲ್ಪಗಳಿಗೆ ಅವಕಾಶ ಮಾಡಿ ಕೊಡದೆ ಹೋದರೆ ಇವು ಕಲ್ಪನೆಗಳು ಇರ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅವಕಾಶ ಮಾಡಿ ಕೊಟ್ಟದ್ರಿಂದಾಗಿ ಇವೆಲ್ಲ ಆಗಿವೆ. ಯಾಕಪ್ಪ ಅವಕಾಶ ಮಾಡಿ ಕೊಟ್ಟ? ಅಜ್ಞಾನದಿಂದಾಗಿ, ಅವಿದ್ಯೆಯಿಂದಾಗಿ. ಅತಃ ಸರ್ವ ಕಲ್ಪನಾಸ್ಪದತ್ವಾತ್ ಸ್ವೇನ ಆತ್ಮನ ಅದ್ವಯಸ್ಯ ಅವ್ಯಭಿಚಾರಾತ್ ಕಲ್ಪನಾವಸ್ಥಾಯಾಮಪಿ ಅದ್ವಯತಾ ಶಿವಾ. ಸರ್ವ ಕಲ್ಪನಾ ಆಸ್ಪದತ್ವಾತ್ ನೋಡಿ, ಎಲ್ಲವೂ ಕೂಡ ಅವನದೇ ಆದ ಸಂಕಲ್ಪದಲ್ಲಿ ಆಸ್ಪದ ಮಾಡಿ ಕೊಟ್ಟಾಗಿ ಕೂಡ ಸ್ವೇನ ಆತ್ಮನ ತನ್ನ ಸ್ವರೂಪದಿಂದ ಅದ್ವಯನಾಗೇ ಇದ್ದಾನೆ. ಇಷ್ಟೆಲ್ಲ ಆಸ್ಪದ ಮಾಡಿಕೊಟ್ಟು ಪ್ರಾಣಪಾನ ವ್ಯಾನ ಉದಾನ ಸಮಾನ ಪಂಚ ಜ್ಞಾನೇಂದ್ರ ಪಂಚಕರ್ಮೇಂದ್ರಗಳು ಮನಸ್ಸು ಬುದ್ಧಿ ಚಿತ್ತಾಹಂಕಾರಗಳು ಭಾವನೆಗಳು ಅನಿಸಿಕೆಗಳು ಆಶೆಗಳು ಇಚ್ಛೆಗಳು ವಾಸನಾಗಳು ಸಂಸ್ಕಾರಗಳು ಸತ್ವರಜಸ್ತಮ ಗುಣಗಳು ಸೂಕ್ಷ್ಮ ಶರೀರ ಕಾರಣ ಶರೀರ ಎಲ್ಲ ಎಲ್ಲದಕ್ಕೂ ಅವಕಾಶ ಮಾಡಿ ಕೊಟ್ಟಾಗ್ಯೂ ಕೂಡ ಆತ್ಮ ಹೆಂಗಿದ್ದಾನೋ ಆದ್ದರಿಂದ ಮಂಗಳಕರ ಹೌದಲ್ಲೋ, ಅದ್ದು ಆತ್ಮ ಮಂಗಳಕರ ಹೌದಲ್ಲೋ. ಇನ್ನೊಂದು ಅದರಷ್ಟು ಮಂಗಳ ಇನ್ನೊಂದು ಯಾವ್ದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಇದೆ ಅಂತ ಅಂದ್ರೆ ಲಾಜಿಕ್ ಚಂದದ ನೋಡ್ರಿ, ಇನ್ನೊಂದು ಇದೆ ಅಂತಂದ್ರೆ ಆ ಇನ್ನೊಂದು ಅಮಂಗಳ, ಇದು ಅಮಂಗಳನೇ. ಇದಕ್ಕೆ ಅದು ಹೇಗೆ ಇನ್ನೊಂದು, ಅದಕ್ಕೆ ಇದು ಇನ್ನೊಂದು. ಇದಕ್ಕೆ ಅದು ಇನ್ನೊಂದಾಗಿ ಅದು ಮಿತಿಗೆ ಒಳಪಟ್ಟು ಅಮಂಗಳವಾಗಿದ್ದರೆ, ಅದಕ್ಕೆ ಇದು ಅನ್ಯವಾಗಿ ಇದು ಮಿತಿಗೆ ಒಳಪಟ್ಟು ಇದು ಅಮಂಗಳ. ಅದು ಅರ್ಥಾತ್ ಮಂಗಳವು ಎರಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡಿದ್ರೆ ಅದು ಅಮಂಗಳ. ಅವ್ಯವಿಚಾರಾತ್ ಎರಡಿಲ್ಲದೆ ಇರುವಂತಹ ಆತ್ಮ, ವ್ಯಭಿಚಾರ ರಹಿತವಾದ ಆತ್ಮ ತಾನು ಆಗಿದ್ದರಿಂದಾಗಿ ಕಲ್ಪನಾ ಅವಸ್ಥಾಯಾಮಪಿ ಅದ್ವೈತ ಶಿವ. ಕಲ್ಪನಾ ಅವಸ್ಥೆಯಲ್ಲಿ ಕೂಡ ಅವನು ಏನಾಗಿದ್ದಾನೆ, ಅದ್ವಯ ಮಂಗಳಕರನಾದ ಶಿವನೇ ಆಗಿದ್ದಾನೆ. ಹಾವಾಗೆ ಕಾಣಿಸಲಿ, ಕೋಡಿಯಾಗೆ ಕಾಣಿಸಲಿ, ಕೋಲಾಗೆ ಕಾಣಿಸಲಿ, ಹಗ್ಗ ಹೇಗಿದೆಯೋ ಅಲ್ಲಿದೆ ಮಜಾ, ಅದು ಮಂಗಳ. ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರಾಗೆ ಕಾಣಲಿ, ಅಥವಾ ಅನೇಕ ಅನೇಕ ದೇವತೆಗಳಾಗಲಿ ಇರಲಿ, ಲಭ್ಯ ಇರಲಿ, ಕರ್ಮಗಳಿಂದ ಲಭ್ಯ ಇರಲಿ, ಯಾವುದೇ ರೀತಿಯಾಗಿ ಲಭ್ಯ ಇದ್ರು ಕೂಡ ಅವನು ಏನೂ ಬದಲಾಗದೆ ಲಭ್ಯ ಇದ್ದಾನೆ. ಚಿನ್ನದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಆಭರಣಗಳು ನೂರಿರಬಹುದು. ನೀರಿನಲ್ಲಿ ಏನೂ ಬದಲಾವಣೆ ಆಗಿಲ್ಲ, ನೀರಿನ ಸಂಗ್ರಹಗಳು ಅನೇಕ ಇರಬಹುದು. ಸಂಪ್ ಇರ್ಬೋದು, ಸಿಂಟೆಕ್ಸ್ ಇರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಅಲೆ ಇರ್ಬೋದು, ಗುಳ್ಳೆ ಇರ್ಬೋದು, ಬಟ್ ನೀರು ಮಾತ್ರ ಅದು ಅನೇಕ ಆಗಿಲ್ಲ. ನೀರು ಹೇಗಿದೆಯೋ ಹಾಗೆ ಇದೆ. ಸೊ ಈ ಎಲ್ಲ ಉದಾಹರಣೆಗಳು ಮತ್ತು ಈ ದೃಷ್ಟಿಕೋನವನ್ನು ನೋಡಿದಾಗ ಇದು ಯಾವತ್ತಿಗೂ ಇದು ಮಂಗಳಕರ. ಕಲ್ಪನಾ ಏವತ್ತು ಅಶಿವ ನೋಡಿ, ಕಲ್ಪನಾವಸ್ಥಾಯಾಮಪಿ ಅದ್ವೈತ ಶಿವಗ ಕಲ್ಪನಾ ಇವತು ಅಶಿವಾಹ. ಕಲ್ಪಿತವು ಹೇಗೆ ಅಶಿವವೋ ಕಲ್ಪನಾ ಅನ್ನುವಂಥದ್ದು ಕೂಡ ಅಶಿವಾಹ. ಕಲ್ಪನಾ ಅನ್ನೋದು ಅಶಿವಾಹ ಅಂದ್ರೆ ಅಮಂಗಳ. ಕಲ್ಪನಾ ಅನ್ನೋದು ಅಮಂಗಳವೇನಹ, ಕಲ್ಪನಾಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅದು ಯಾವತ್ತು ಮಂಗಳ. ತಾನಿಷ್ಟು ಮಂಗಳಕರನಾಗಿದ್ರು ಯಾಕೆ ಇದೆಲ್ಲ ಅವಕಾಶ ಮಾಡಿಕೊಟ್ಟ? ಅಪ್ರಯತ್ನ ಪೂರ್ವಕವಾಗಿ ಅವಿದ್ಯೆಯಿಂದಾಗಿ ತನ್ನ ಪಾಡಿ ತಾನು ತನ್ನದೇ ಆದ ಲೋಕವನ್ನು ತಾನು ಹೆಣಕೊಳ್ಳುತ್ತದೆ ಅಷ್ಟೇ ವಿನಃ ಅವನಲ್ಲಿ ಪ್ರಯತ್ನ ಇಲ್ಲ. ಸೂರ್ಯನ ಬೆಳಕು ಪ್ರಖರವಾಗಿ ಒಂದೇ ಆಗಿದ್ದಾಗಿ ಕೂಡ ಆ ಬೆಳಕಿನಲ್ಲಿಯೇ ಎಷ್ಟೋ ಕಡೆ ಕತ್ತಲೆ ಇರುತ್ತೆ ಶ್ಯಾಡೋದಿಂದ. ನೋಡಪ್ಪ, ಅಲ್ಲಿ ಬೆಳಕನ್ನ ಸೃಷ್ಟಿ ಮಾಡೋಣ, ಇಲ್ಲಿ ಕತ್ತಲೆಯನ್ನು ಸೃಷ್ಟಿ ಮಾಡೋಣ ಅಂತ ನಾವು ಮಾತಾಡೋದಿಲ್ಲ. ನಾವೇನ್ ಮಾಡ್ತೀವಿ, ಎಲ್ಲವೂ ಬೆಳಕೆ, ಎಲ್ಲವನ್ನು ಹಗಲು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಪೂರಾ ಸಾರ ಸಂಗಟ್ಟು ಹಗಲು. ಆ ಹಗಲಿನಲ್ಲಿಯೇ ಕೆಲವು ಕಡೆ ಬೆಳಕದ, ಕೆಲವು ಕಡೆ ಕತ್ತಲೆ ಇದೆ. ಹಾಗೆ ಆತ್ಮನು ಯಾವತ್ತಿಗೂ ಕೂಡ ಬ್ರೈಟ್ ಆತ್ಮನೇ. ಆ ಬ್ರೈಟ್ ಆತ್ಮನ ಗರ್ಭದಲ್ಲಿ ಏನೆಲ್ಲ ಇರ್ತದೆ ಅವೆಲ್ಲ ಕನ್ಸಿಡರ್ ಮಾಡಬಾರ್ದು. ಆದ್ರಿಂದ ಯಾವತ್ತಿಗೂ ಕೂಡ ಆತ್ಮನನ್ನ ಹೊರತುಪಡಿಸಿದ್ದೆಲ್ಲವೂ ಅಮಂಗಳ. ಆತ್ಮನ ಹೊರತುಪಡಿಸಿದ್ದು ಎಲ್ಲವೂ ಅಮಂಗಳ. ಕಲ್ಪನೆ ಅದು ಅಮಂಗಳ. ಕಥಂ ಅಂದ್ರೆ ರಜ್ಜು ಸರ್ಪಾದಿವತ ತ್ರಾಸಾದಿ ಕಾರಿಣ್ಯ ತಾಹ. ಯಾಕೆ ಅವೆಲ್ಲವೂ ಅಮಂಗಳ ಅಂದ್ರೆ ಆತ್ಮನನ್ನ ಹೊರತುಪಡಿಸಿ ಇರುವುದೆಲ್ಲವೂ ಅಮಂಗಳ. ಏಕೆಂದ್ರೆ ಅವು ಏನ್ ಮಾಡ್ತವೆ, ಆ ಸರ್ಪವು ಹೇಗೆ ಭಯಕ್ಕೆ ಕಾರಣವಾಯಿತು, ಮತ್ತು ಅನೇಕಾನೇಕ ತೊಂದರೆಗೆ ಅವಕಾಶ ಮಾಡಿಕೊಡ್ತು. ಆ ತ್ರಾಸಾದಿ ಕಾರಿಣ್ಯ ಆದ್ದರಿಂದ ತಾಹ ಕನ್ನಡ ಭಾಷಾಂತರದಲ್ಲಿ ಅಂಜಿಕೆಯನ್ನು ಉಂಟು ಮಾಡುತ್ತವೆ. ಅಂಜಿಕೆ ಅನ್ನೋದಕ್ಕೆ ಶಬ್ದನೇ ಇಲ್ಲ ಸಂಸ್ಕೃತವಾಗೆ. ಸರ್ಪಾದಿವತ ತ್ರಾಸಾದಿ ಕಾರಿಣ್ಯ ಈ ತಾಹ ಅದೇ ಶಬ್ದಲ್ಲಿ ತ್ರಾಸ ಅದು ಎಲ್ಲಾನು ಎಲ್ಲಾನು ತ್ರಾಸನೇ. ಅಂಜಿಕೆ ಒಂದು ತ್ರಾಸ ಯಾಕೆ ಅದಾಯ್ತು ಬಿಡು ಬಿಟ್ಬಿಡು ಅದು ಅದೇ ಅದು ನಮಗೆ ಸಮಸ್ಯೆ ಬಂದಿಲ್ಲ. ಅಂಜಿಕೆ ಅನ್ನೋ ಶಬ್ದಕ್ಕೆ ಅಲ್ಲಿ ಯಾವ ಶಬ್ದವೂ ಇಲ್ಲ, ಆದ್ರೂ ಅಂಜಿಕೆ ಅನ್ನೋ ಶಬ್ದವನ್ನು ಇಲ್ಲಿ ಭಾಷಾಂತರದಲ್ಲಿ ಹಾಕೊಂಡಿದ್ದಾರೆ. ಈ ಭಾಷಾಂತರ ಬಂದಂತ ಅಂಜಿಕೆ ಎಲ್ಲಿಂದ ಬಂತಿದು? ತ್ರಾಸಾದಿ ಬಹುಶಃ ತ್ರಾಸ್ ಅನ್ನೋ ಶಬ್ದವನ್ನ ಅಂಜಿಕೆ ಅಂತ ತಗೊಂಡಿದ್ದಾರೆ. ಅಂಜಿಕೆ ಮುಂತಾದ ಉಂಟು ಮಾಡುತ್ತೆ. ಅದನ್ನ ಮತ್ತೆ ಸಿಂಪ್ಲಿಫೈ ಮಾಡಿ ಇಲ್ಲಿ ಕೊಟ್ಟರೆ ಸ್ವರೂಪವನ್ನ ಹೊರತುಪಡಿಸಿ ಇರುವವುಗಳು ಯಾವೇ ಆಗಲಿ, ಐ ರಿಪೀಟ್, ಸ್ವರೂಪವನ್ನ ಹೊರತುಪಡಿಸಿ ಇರುವವು ಯಾವೇ ಆಗಿರಲಿ ಅವು ಯಾವತ್ತಿಗೂ ಮಂಗಳಕರವಾಗಿಲ್ಲ. ಕಿಡ್ನಿ, ಲಿವರ್, ಹಾರ್ಟು, ಬ್ಲಡ್ಡು, ಬೋನು, ಬಾಡಿ, ಭಾವನೆಗಳು, ಅನಿಸಿಕೆಗಳು ಯಾವ ಮಂಗಳ ಇಲ್ಲ, ಎಲ್ಲ ಮಂಗಳವೇ. ಸ್ವರೂಪ ಚ್ಯುತಿಯನ್ನು ಮಾಡುವ ಭಾವಗಳು ಮಂಗಳಕರವೆಂದು ಆಗಲಾರವು, ಎಂದು ಮಂಗಳವಲ್ಲ. ಓಕೆ, ಕುತಶ್ಚ ಅದ್ವಯತ ಶಿವ. ಅದ್ವಯತ್ವ ಅಥವಾ ಅದ್ವೈತ ಅನ್ನುವಂಥದ್ದು ಮಂಗಳಕರ ಅನ್ನುವುದಕ್ಕೆ ಮತ್ತೆ ಬೇರೆ ಇನ್ಯಾವ ಕಾರಣವಿದೆ? ಕುತಶ್ಚ ಬೇರೆ ಮತ್ತಿನ್ಯಾವ ಕಾರಣ ಇದೆ? ಅದ್ವಯವು ಮಂಗಳಕರ ಅನ್ನಲಿಕ್ಕೆ ಬೇರೆ ಮತ್ತಿನ ಕಾರಣ ಇದ್ರೆ ಹೇಳಿ ಸ್ವಲ್ಪ. ವಿ ಆರ್ ನಾಟ್ ಟೋಟಲಿ ಹ್ಯಾಪಿ ವಾಟ್ ಯು ಹ್ಯಾವ್ ಎಕ್ಸ್ಪ್ಲೇನ್ಡ್. ನಾತ್ಮ ಭಾವೇನ ನಾನೇದಂ ನ ಸ್ವೇನಾಪಿ ಕಥಂಚನ ನ ಪೃಥಂಗ್ ನ ಪೃಥಕ್ ಕಿಂಚಿತ್ ಇತಿ ತತ್ವವಿದೋ ವಿದುಃ. ನಾತ್ಮ ಭಾವೇನ ನಾನೇದಂ ನ ಸ್ವೇನಾಪಿ ಕಥಂಚನ ನ ಪೃಥಂಗ್ ನ ಪೃಥಕ್ ಕಿಂಚಿತ್ ಇತಿ ತತ್ವವಿದೋ ವಿದುಃ. ಆತ್ಮಭಾವೇನ ಇದಂ ನಾನಾ ನ, ತನ್ನ ಸ್ವಭಾವದಿಂದ ತನ್ನ ಸ್ವರೂಪದಿಂದ ಇವನು ನಾನಾ ಆಗಿಲ್ಲ. ನಂಬರ್ ಒನ್, ಮಂಗಳ ಅನ್ಲಿಕ್ಕೆ ಮತ್ತೇನ್ ಕಾರಣ ಅಂತ ಕೇಳ್ಯಾರ. ಆ ಮತ್ತೇನ್ ಕಾರಣ ಅನ್ನೋದು ಈ ವಿವರಣೆ ಮಾಡ್ತಾ ಇದ್ದಾರೆ. ಏನಂತ ವಿವರಣೆ ಮಾಡ್ತಾರೋ, ಆತ್ಮನು ಸ್ವರೂಪದಿಂದ ಅವನು ನಾನಾ ಆಗಿಲ್ಲ. ಹೋಗ್ಲಿ ಬಿಡಿ, ಸ್ವರೂಪದಿಂದ ನಾನಾ ಆಗದೆ ಹೋದ್ರೆ ಇಷ್ಟೆಲ್ಲ ನಾನಾ ಆಗಿ ತೋರ್ತಾ ಇದ್ದಾನಲ್ಲ. ಸ್ವರೂಪದಿಂದ ನಾನಾ ಆಗಿಲ್ಲ, ಇಷ್ಟೆಲ್ಲ ತೋರ್ತಾ ಇದ್ದ ತನ್ನ ಸುಮ್ಮನೆ ತನ್ನ ಪಾಡಿಗೂ ತಾನು ಇಲ್ಲ ಅಂತ. ಸ್ವರೂಪದಿಂದ ನಾನಾ ಆಗಿಲ್ಲ, ತನ್ನ ಪಾಡಿಗೂ ತಾನಿಲ್ಲ. ಸಮಾಜಕ್ಕೆ ಇವರಿಂದ ಯಾವ ತೊಂದರೆಯೂ ಇಲ್ಲ, ಸುಮ್ಮನೆ ಕೂಡೋರು ಅಲ್ಲ. ಅರ್ಥ ಆಗ್ಲಿಲ್ಲ. ಆ ಏನಾದ್ರು ಮಾಡ್ತಾ ಇರ್ತಾರೆ ಅಂತಂದ್ರೆ ಇಲ್ಲಿ ನೋಡ್ರಿ, ಸುಮ್ಮನೂ ಇಲ್ಲ ಮತ್ತು ನಾನೂ ಆಗಿಲ್ಲ. ಅರ್ಥ ಏನು? ಆದತ್ತು ಯಾವುದು ಅವನು ಹೊರತುಪಡಿಸಿ ಬೇರೆ ಇಲ್ಲ. ನ ಪೃಥಕ್ ನ ಅಪೃಥಕ್ ಕಿಂಚಿತ, ಬೇರೇನೂ ಅಲ್ಲ, ಪೃಥಕ್ ಅಂದ್ರೆ ಬೇರೆ, ಅಪೃಥಕ್ ಅಂದ್ರೆ ಬೇರೆ ಅಲ್ಲ, ಬೇರೇನೂ ಅಲ್ಲ, ಬೇರೇನೂ ಅಲ್ಲ ಅನ್ನೋದು ಇಲ್ಲ. ಇವನು ಬೇರೆ ಆಗಿಲ್ಲ, ಬೇರೆ ಆಗಿಲ್ಲ ಅನ್ನೋದು ಇಲ್ಲ, ಆಗಿದ್ದಾನೆ. ನ ಪೃಥಕ್ ನ ಅಪೃಥಕ್ ಕಿಂಚಿತ್ ಅನ್ನುವುದನ್ನ ತತ್ವವಿದ ವಿದುಹು, ತಿಳಿದವರೇ ತಿಳಿದಾರಪ್ಪ. ತಿಳಿಯದೇ ಇದ್ದವ್ರು ಹೆಂಗ್ ತಿಳಿತಾರೆ? ಸಾಧ್ಯ ಇಲ್ಲ. ತಿಳಿದವರೇ ತಿಳಿದಾರ. ಏನ್ ತಿಳಿದಾರ? ತಿಳಿಯೋದನ್ನ ತಿಳಿದಾರ. ತತ್ವವಿದ ವಿದುಹು 119. ನಾನಾಭೂತಂ ಪೃಥಕ್ತ್ವಂ ಅನ್ಯಸ್ಯ ಅನ್ಯಸ್ಮಾತ್ ಯತ್ರ ದೃಷ್ಟಂ ತತ್ರ ಅಶಿವಂ ಭವೇತ್. ಎಲ್ಲಿ ನಾನಾ ಕಾಣಿಸ್ತದೋ ಅದು ಅಮಂಗಳವಾಗಿರುತ್ತದೆ, ಬೇರೆ ಬೇರೆ ಆಗಿ ಕಾಣಿಸ್ತದೋ ಅದು ಅಮಂಗಳವಾಗಿರುತ್ತದೆ. ಭಾಷೆ ನೋಡ್ರಿ, ನಾನಾಭೂತಂ ಇಸ್ ಈಕ್ವಲ್ ಟು ಪೃಥಕ್ತ್ವಂ ಅನ್ಯಸ್ಯ ಆತ್ಮನಃ ಅನ್ಯಸ್ಯ, ಆತ್ಮನನ್ನು ಹೊರತುಪಡಿಸಿ ಅನ್ಯಸ್ಮಾತ್ ಎತ್ತಲು ದೃಷ್ಟಂ, ನಾನಾ ನಾನಾ ಆಗಿ ಎಲ್ಲಿ ಕಾಣ್ತಾ ಇರ್ತದೋ ತತ್ರ ಅಶಿವಂ ಭವೇತ್, ಯಾವತ್ತಿಗೂ ಅಲ್ಲಿ ಮಂಗಳ ಇರೋದಿಲ್ಲ. ಒಟ್ಟೆ ಭೇದ ಬುದ್ಧಿ ಅದ ನೋಡು. ಎಷ್ಟೇ ಉಚ್ಚರಾಯದಲ್ಲಿದ್ದಾರೆ ಅಂತ ಅನಿಸಿದ್ರು, ಎಷ್ಟೇ ಸುಖಿಗಳಾಗಿದ್ದಾರೆ ಅಂತ ಅನಿಸಿದ್ರು ಕೂಡ ಅಮಂಗಳವೇ. ಇವತ್ತಲ್ಲ, ಇನ್ನು 10 ವರ್ಷ, 50 ವರ್ಷ, 30 ವರ್ಷ ಅಮಂಗಳವೇ. ಈಗ ಇಷ್ಟೊಂದು ಜಾತಿ ಹುಟ್ಟುಗಳನ್ನು ಹಾಕೋತೊಂಡ್ಬಿಟ್ಟೇವೆ ನಾವು, ಅಮಂಗಳವೇ ಅಲ್ಲ. ಈ ಅಮಂಗಳ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗುತ್ತೆ. ಆ ನೆಪದಲ್ಲಿ ಮತ್ತೊಂದು 4 ಜಾತಿ ಹುಟ್ಟಿಸ್ತಾರೆ. ಭೇದ ಎಲ್ಲಿದೆಯೋ ಅಲ್ಲಿ ಅಮಂಗಳ. ಲೈಫ್ ಬಗ್ಗೆ ಏನ್ ಮಾತಾಡ್ತದೆ? ಇದೆಲ್ಲ ಲೈಫ್ ಬಗ್ಗೆ ಅಲ್ವಾ? ಮತ್ತೆ ನಹಿ ಅತ್ರ, ಅದು ಬಿಡಿ, ಅದು ಭೇದ ಅಮಂಗಳ. ಮತ್ತೆ ನಿಮ್ದು ಏನು ಅಂತ ಕೇಳ್ತಾನ, ನಮ್ದು ಹೇಳ್ತೀನಿ ಕೇಳು. ನ ಹಿ ಅತ್ರ ಅದ್ವಯಿ ಪರಮಾರ್ಥ ಸತ್ಯಾತ್ಮನಿ ಪ್ರಾಣಾದಿ ಸಂಸಾರ ಜಾತಂ ಇದಂ ಜಗತ್ ಆತ್ಮಭಾವೇನ ಪರಮಾರ್ಥ ಸ್ವರೂಪೇಣ ನಿರೂಪ್ಯಮಾನಂ ನಾನಾ ವಸ್ತು ಅಂತರಭೂತಂ ಭವತಿ. ಅತ್ರ ನಮ್ ವಿಷಯದಲ್ಲಿ ಕೇಳಪ್ಪ, ಅದ್ವಯಿ ಪರಮಾರ್ಥ ಸತ್ಯಾತ್ಮನಿ, ಪಾರಮಾರ್ಥಿಕವಾದ ಸತ್ಯ ಒಂದೇ ಒಂದಿದೆ. ಆ ಸತ್ಯ, ಆ ಸತ್ಯದಲ್ಲಿ ಪ್ರಾಣಾದಿ ಸಂಸಾರ ಜಾತಂ ಇದಂ ಜಗತ್ ಆತ್ಮಭಾವೇನ ಪರಮಾರ್ಥ ಸ್ವರೂಪೇಣ ನಿರೂಪ್ಯಮಾಣಂ ನಾನಾ ವಸ್ತು ಅಂತರ್ಭೂತಂ ಭವತಿ. ನೀನು ವಿಚಾರ ಮಾಡಿ ನೋಡಿದ್ಯಾದ್ರೆ ಆತ್ಮಭಾವದಿಂದಲೇ ಇವೆಲ್ಲವೂ ಹೊರಗೆ ಬಂದಿದೆ. ಇವೆಲ್ಲವೂ ಹೊರಗೆ ಬಂದಿದೆ ಅಂತ, ಆತ್ಮಭಾವದಿಂದ ಹೊರಗೆ ಬಂದಿದೆ ಅಂತ ಹೇಳಿದಾಗ್ಯೂ ಕೂಡ ಆತ್ಮನಲ್ಲಿ ಏನೂ ಬದಲಾವಣೆ ಆಗದೆ ಇದ್ದರಿಂದಾಗಿ ಮಂಗಳಕರವಾಗಿಯೇ ಇದೆ. ಪರಮಾರ್ಥ ಸತ್ಯಾತ್ಮನೇ ಪ್ರಾಣಾದಿ ಸಂಸಾರ ಜಾತಂ. ಇಂತಹ ಪರಬ್ರಹ್ಮ ಸ್ವರೂಪ ಅದ್ವಯ ಬ್ರಹ್ಮ ಸ್ವರೂಪದಲ್ಲಿ ಪ್ರಾಣ ಇತ್ಯಾದಿಗಳು ಹುಟ್ಟಿಕೊಂಡಿದ್ದರಿಂದಾಗಿ ಇದಂ ಜಗತ್, ಈ ಜಗತ್ತು ಆತ್ಮಭಾವೇನ ಚಿನ್ನದಿಂದಲೇ ಎಲ್ಲ ಆಭರಣಗಳು ಹುಟ್ಟಿಕೊಂಡಿದ್ದರಿಂದಾಗಿ ಚಿನ್ನ ಭಾವದಲ್ಲಿಯೇ ಇರ್ತದೆ, ಎಲ್ಲವೂ ಚಿನ್ನ ಭಾವದಲ್ಲೇ ಇರ್ತದೆ. ನೀರು ಭಾವದಿಂದ ಎಲ್ಲ ಸಂಗ್ರಹಗಳು ಹುಟ್ಟಿದ್ರಿಂದಾಗಿ ಅವು ನೀರು ಭಾವದಲ್ಲೇ ಇರ್ತವೆ. ಪರಮಾರ್ಥ ಸ್ವರೂಪೇಣ ನಿರೂಪ್ಯಮಾನಂ ನಾನಾ ವಸ್ತು ಅಂತರ್ಭೂತಂ ಭವತಿ. ಈಗ ಉದಾಹರಣೆ ಕೊಡ್ತಾರೆ ಅವು ವಸ್ತುವಂತರಂ ನ ಭವತಿ ಬರಬೇಕಲ್ಲಿ. ಆ ಮೊದಲು ನ ಅದ ನೋಡ್ರಿ, ಅದ ಅಲ್ಲಿ ಬರ್ತದ ವಸ್ತುವಂತರಂ ನ ಭವತಿ. ಆತ್ಮನ ಹೊರತುಪಡಿಸಿ ಅವು ಬೇರೆ ಯಾವಕ್ಕೂ ಅಸ್ತಿತ್ವ ಇಲ್ಲ. ಉದಾಹರಣೆ ಕೊಡ್ತಾರೆ, ಯಥಾ ರಜ್ಜು ಸ್ವರೂಪೇಣ ಪ್ರಕಾಶೇನ ನಿರೂಪ್ಯಮಾನಃ ನ ನಾನಾಭೂತಃ ಕಲ್ಪಿತಃ ಸರ್ಪಃ ಅಸ್ತಿ ತದ್ವತ್. ಯಾವ ಪ್ರಕಾರ ರಜ್ಜು ಸ್ವರೂಪ, ಇದು ರಜ್ಜುವಿನ ಸ್ವರೂಪ ಸ್ಥಿತಿ ಏನು, ಅವ ಹಾವಿನ ಸ್ವರೂಪ ಸ್ಥಿತಿ ಏನು ಅಂತ ನೋಡ್ಲಿಕ್ಕೆ ಹೋದ ಅವನಿಗೆ ರಜ್ಜುವಿನ ವಾಸ್ತವಿಕತೆ ಜ್ಞಾನ. ರಜ್ಜುವಿನ ಸ್ವರೂಪ ಏನು ಅಂತ ಹುಡುಕೊಂಡು ಹೋಗುವ ಅವಶ್ಯಕ ಸಾಧ್ಯತೆ ಇಲ್ಲ, ಯಾಕೆ ರಜ್ಜು ಗೊತ್ತೇ ಇಲ್ಲ. ಅವ ಯಾವ ಸ್ವರೂಪ ಹುಡುಕಿ ಹೋಗ್ಯಾನ, ಸರ್ಪದ ಸ್ವರೂಪನ ಹುಡುಕಿ ಹೋಗ್ಯಾನ. ಏನ್ ಹುಡುಕ್ಲಿಕ್ಕೆ ಹಾವನ ಹುಡುಕ್ಲಿಕ್ಕೆ, ಅವ ಬೆಳಕು ಕೆಡವಿದ್ದು ಹಾವಿನ ಮೇಲೇನೆ, ಕೋಲಿನಿಂದ ಮುಟ್ಟಿದ್ದು ಹಾವೆ, ಕೈಯಿಂದ ಮುಟ್ಟಿದ್ದು ಹಾವೆ, ಎಚ್ಚರ ಆದದ್ದು ಹಕ್ಕ. ಸೊ ನಾನಾ ರೂಪದ ಕುರಿತ ಈ ಜಗತ್ತನ್ನ ಎನ್ಕ್ವೈರಿ ನಾವು ಮಾಡ್ತಾ ಇದ್ದಾಗ್ಯೂ ಕೂಡ ಅಲ್ಲಿ ನಮಗೆ ಲಭ್ಯ ಇದ್ದದ್ದೇನು, ರಜ್ಜು ಸ್ವರೂಪೇಣ ಪ್ರಕಾಶೇನ ನಿರೂಪ್ಯಮಾನ ನಾನಾಭೂತ ಕಲ್ಪಿತ ಸರ್ಪ ನ ಅಸ್ತಿ. ಇಲ್ಲೇ ಇಲ್ಲ ಅಲ್ಲಿ, ಬೆಳಕನ್ನ ಕೆಡವಿದಾಗ ಸರ್ಪ ಇಲ್ಲೇ ಇಲ್ಲ, ಕೋಲಿನಿಂದ ಅಲುಗಾಡಿಸಿದಾಗ ಸರ್ಪ ಅಲುಗಾಡೇ ಇಲ್ಲ, ಅಲ್ಲಿ ಅಲುಗಾಡಿದ ಹಗ್ಗ. ನೀನು ಎನ್ಕ್ವೈರಿಲಿ ಇದ್ದಾಗ ನಿನಗೆ ಗೊತ್ತಾಗೋದು ಆತ್ಮ. ಇವೆಲ್ಲವೂ ಕೂಡ ಸರ್ಪ ರಜ್ಜು ಸರ್ಪದಂತೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ನಾಪಿ ಸ್ವೇನ ಪ್ರಾಣಾದಿ ಆತ್ಮನ ಇದಂ ವಿದ್ಯತೆ ಕದಾಚಿದಪಿ. ಸ್ವಯಂ ಆತ್ಮನು ಪ್ರಾಣವೇ ಆಗಿಲ್ಲ, ಸ್ವಯಂ ಆತ್ಮನು ಆತ್ಮನಿಂದಾಗಿಯೇ ಪ್ರಾಣಾದಿಗಳಾಗಿದ್ದಾಗ್ಯೂ ಕೂಡ ಸ್ವೇನ ಪ್ರಾಣಾದಿ ಆತ್ಮನ ಇದಂ ಅವನ ಸಾನ್ನಿಧ್ಯದಲ್ಲಿಯೇ ಪ್ರಾಣಾದಿಗಳೆಲ್ಲವೂ ಉಂಟಾಗಿದ್ದರೂ ಕೂಡ ಈ ಪ್ರಾಣಾದಿಗಳು ಅವನಿಗೆ ಇಲ್ಲ. ಹಾಗೆ ತೋರಿಸಿ ಅವನ ಸಾನ್ನಿಧ್ಯದಲ್ಲಿಯೇ ಪ್ರಾಣಾದಿಗಳಾಗಿದ್ದಾಗ್ಯೂ ಪ್ರಾಣಾದಿಗಳು ಅವನಲ್ಲಿ ಇಲ್ಲ. ಇದನ್ನ ವಿದ್ಯತೆ ಕದಾಚಿದಪಿ, ಆ ನ ಅಲ್ಲಿ ತೋಮನ್ನಿ ನಾಪಿ ಸ್ವೇನ ಪ್ರಾಣಾದಿ ಆತ್ಮನ ಇದಂ ನ ವಿದ್ಯತೆ ಕದಾಚಿದಪಿ, ಯಾವತ್ತಿಗೂ ಅದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದ್ರೆ ರಜ್ಜು ಸರ್ಪವತ್ ರಜ್ಜು ಸರ್ಪವತ್ ಕಲ್ಪಿತತ್ವಾದೇವ ಕಲ್ಪಿತತ್ವಾದೇವ ಅವನಲ್ಲಿ ಯಾಕಿಲ್ಲ ಅಂತಂದ್ರೆ ಅವು ಕಲ್ಪಿತವಾಗಿವೆ. ಹೇಗೆ? ಹಾವು ಹಾವಿನ ವಿಷ ಹಗ್ಗಕ್ಕೆ ಅಂಟಿಕೊಂಡೇ ಇಲ್ಲ. ಇಲ್ಲ ಸ್ವಾಮಿ, ಎಲ್ಲ ಹೋಗಿದೆ, ಹೆಡೆ ಒಂದೇ ಅಂಟಿಕೊಂಡಿದೆ, ಹೆಡೆನೂ ಇಲ್ಲ. ಹಾವಿನ ಮಿರಿ ಮಿರಿ ಮಿಂಚು ಅದು ಹಾವಿನಲ್ಲದು, ಹಗ್ಗದ ಮಿಂಚು. ವೇದಾಂತ ವೇದಾಂತ ಭಕ್ತರು ದೇವಸ್ಥಾನ ಭಕ್ತರು ಅಂತಿರ್ತಾರೆ, ಪಾರಾಯಣ ಭಕ್ತರು ಅಂತಿರ್ತಾರೆ, ಭಜನೆ ಮಾಡೋ ಭಕ್ತರು ಅಂತಿರ್ತಾರೆ, ಊಟ ಮಾಡೋ ಭಕ್ತರು ಅಂತ ಇರ್ತಾರೆ, ಆಶ್ರಮ ಭಕ್ತರು ಅಂತಿರ್ತಾರೆ, ಹಂಗೆ ವೇದಾಂತ ಭಕ್ತರು ಅಂತಿರ್ತಾರಲ್ಲ, ಇವರಿಗೆ ಒಟ್ಟ ಸುಮ್ಮನೆ ಕುಡಿದಾಗುವುದಿಲ್ಲ, ಏನೋ ಒಂದು ಮಾಡ್ತಿರ್ತಾರೆ. ಇವೆಲ್ಲ ಘಟ ಪಟ ಎಲ್ಲ ತಂತಂದು ಇಡ್ತಿದ್ರ, ಆಮೇಲೆ ಅದನ್ನ ನೋಡ್ಬಿಟ್ಟು ಒಬ್ಬಳ ವಿಚಾರ ಮಾಡಿದ್ಲು, ಇದ ಮೇಲೆ ಡಿಸೈನ್ ಮಾಡಿ ಇಟ್ಬಿಟ್ರೆ ಸ್ವಾಮೀಜಿಗೆ ಇನ್ನೊಂದು ಉದಾಹರಣೆ ಜಾಸ್ತಿ ಇದ್ದು, ಫ್ಲವರ್ ಡಿಸೈನ್ ಮಾಡಿ ಪೇಂಟಿಂಗ್ ಮಾಡಿ ತಂದೆ. ಆಮೇಲೆ ಮತ್ತೊಬ್ಬಳು ಏನ್ ಮಾಡಿದ್ಲು, ಹಿಂಗಿಟ್ಟಿದ್ದು ಈಗೊಂದು ಮುಚ್ಚಳ ಇದ್ರೆ ಇನ್ನೂ ಚಂದ ಇತ್ತು, ಅದು ಹುಡುಕಾಡ್ ಹುಡುಕಾಡ್ ಕರೆಕ್ಟ್ ಸೈಜ್ ಮುಚ್ಚಾತು. ಹಾಗೆ ಒಬ್ಬಳು ಏನ್ ಮಾಡಿದ್ಲು, ಎಲ್ಲರೂ ಘಟ ಘಟ ಘಟ ಅಂತಂದು ಇರ್ತಾರೆ, ನಾ ಘಟ ಇಡೋದ್ ಬೇಡ ಅಂತೇಳಿ ಈ ಹಗ್ಗ ಹೊಸದು ಇಟ್ಟ ಒಂದು ತುಂಡು, ಆ ಮುಂದುಗಡೆ ಅದಕ್ಕೆ ಗಂಟು ಹಾಕಿ ಅದಕ್ಕೆ ಸ್ವಲ್ಪ ಜುಟ್ಟು ಬಿಟ್ಟು ಅದು ಈ ಕೈ ಕೈ ಹಿಂಗೆ ಹಿಡಿದು ಸಾಕು, ಹಿಂಗೆ ಹಿಂಗೆ ಆಗುತ್ತದೆ, ಆ ಥರ ಮಾಡಿ ಇಲ್ಲಿ ಕೆಳಗಿಟ್ರು. ಇದೆ ಇದು ಅಮೇರಿಕದಲ್ಲಿ ಅನ್ನ ಅನಿದ್ಯವಾಗ ನಿಜವಾದ ಹಾವಿದ್ರೆ ನಾ ಹೆದರುದಿಲ್ಲ, ನೀನು ಈ ಹಾವಿಗೆ ನಾ ಹೆದರ್ತೇನೆ ತಿಳ್ಕೊಂಡ್ರೆ ಯಾರಿಟ್ಟಾದ್ರೆ ಅದು ಕೇಳಿದ್ರು. ಹಿಂಗ್ ಹಿಂಗ್ ಕೈ ಹಾಕಿ ಹಿಂಗ್ ತೆಗೆದ್ರ ಹಿಂಗೆ ಹೆಂಗ ಮಾಡ ಹೌದು, ಎಲ್ಲ ಘಟಗಳನ್ನ ಹಂಗ ತೆಗೆಯುತ್ತಾನೆ, ಹಿಂಗ್ ಕೈ ಹಾಕಿ ಹಿಂಗ್ ತೆಗಿತಾರ ಅವ್ರಿಗೆ. ಸೊ ಅದು ಹಿಂಗ್ ಕೈ ಹಾಕಿದ್ರೆ ಹಗ್ಗ ಸಿಕ್ತು ನೋಡಿದ್ರು, ಆಮೇಲೆ ಕಾಮೆಂಟ್ ಮಾಡಿದ್ರು ಏನಂತೇಳಿ, ನಾನೇನು ಹೆದರೋದಿಲ್ಲ, ಕೈಯಾಗ ಹಾವು ಹಿಡ್ಕೊಂಡು ಅವನು ಯಾವತ್ತು ಅಂತೇಳಿ ತೆಗೆದ್ರು. ಯಾರೋ ಮಾಡಿದ್ದಾರೆ ನೋಡ್ರಿ, ಇದು ನಿಮಗೆಲ್ಲ ಸರ್ಪದಂತೆ ಕಾಣ್ತದೆ ಇಲ್ಲೋ ಮಬ್ಬಗತ್ತಲೆ ಇಲ್ಲಿ ಅಂತ ಮತ್ತೆ ಉದಾಹರಣೆನ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಮಿಂಚು ಅಂಟ್ಕೊಂಡಿದೀಯಾ ಹಗ್ಗಕ್ಕೆ? ಇಲ್ಲ. ಸರ್ಪ ಯಾಕೆ ಅಂಟ್ಕೊಂಡ ಹಗ್ಗಕ್ಕ? ಅದು ಹಾವು ಕಲ್ಪಿತ, ಕಲ್ಪಿತ ಹಾವಿನ ಮಿಂಚು ಯಾಕೆ ಅಂಟ್ಕೋತದೆ? ಕಲ್ಪಿತ ಹಾವಿನ ಹೆಡೆ ಯಾಕೆ ಅಂಟ್ಕೊಳಗೆ ಹೋಗ್ತದೆ? ಕಲ್ಪಿತ ಹಾವಿನ ಬಣ್ಣ ಯಾಕೆ ಅಂಟ್ಕೊಳಗೆ ಹೋಗ್ತದೆ? ಅವು ಯಾವ ಅಂಟೋದಿಲ್ಲ, ಆದರೆ ಅವೆಲ್ಲವೂ ಹಗ್ಗವೇ, ಹಗ್ಗವೇ ಹಾವನ್ನು ಸೃಷ್ಟಿ ಮಾಡಿದೆ, ಸ್ವಯಂ ಕೃತ ಅಪರಾಧ ಆಗೋಗಿದೆ ಎಲ್ಲ. ಆದ್ದರಿಂದ ಏನ್ ಹೇಳ್ತಾರೆ, ಕಲ್ಪನಾ ಅವಸ್ಥಾಯಾಮಪಿ ಅದ್ವೈತ ಶಿವ, ಕಲ್ಪನಾ ಇವತ್ತು ಅಶಿವಾಹ, ಕಲ್ಪನೆ ಅನ್ನುವಂಥದ್ದು ಯಾವತ್ತಿಗೂ ಕೂಡ ಅದು ಮಂಗಳಕರವಲ್ಲ, ಅದು ಅಮಂಗಳ. ರಜ್ಜು ಸ್ವಲ್ಪ ಇವತ್ತ ಮತ್ತೆ ಮತ್ತೆ ತ್ರಾಸಾಧಿಕಾರಿಣ್ಯ ಹಾರ್ತು ನೋಡಿದ ನಾನು ಅದ ಎಲ್ಲಿ ಬಂತ ಭವಿಷ್ಯ ಈ ಹತ್ರ ಅದ್ವೈ ಪರಮಾರ್ಥ ಪರಮಾರ್ಥ ಶ್ರುತಿ ಆತ್ಮನಿ ಪ್ರಾಣಾದಿ ಸಂಸಾರ ಜಾತಂ ಇದಂ ಜಗತ್ ಆತ್ಮಭಾವೇನ ಪರಮಾರ್ಥ ಸ್ವರೂಪೇಣ ನಿರೂಪ್ಯಮಾನಂ ನಾನಾ ವಸ್ತು ಅಂತರಭೂತಂ ಭವತಿ ಯಥಾ ರಜ್ಜು ಸರ್ಪೇಣ ಪ್ರಕಾಶೇನ ನಿರೂಪ್ಯಮಾನಃ ನ ನಾನಾಭೂತಃ ಕಲ್ಪಿತಃ ಸರ್ಪಃ ಅಸ್ತಿ ತದ್ವತ್ ನಾಪಿ ಸ್ವೇನ ಪ್ರಾಣಾದಿ ಆತ್ಮನ ಇದಂ ವಿದ್ಯತೆ. ಕರೆಕ್ಟ್ ಸರಪ್ಪ ಕೋಸ್ತಿ ಕಲ್ಪಿತ ಆಗ್ಬಿಟ್ಟಿದೆ ಅವ್ರಿಗೆ. ಏನು ಏನ್ ಗೊತ್ತಾಯ್ತು? ಕಲ್ಪಿತ. ಅದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದಾರೆ, ರಜ್ಜು ಸರ್ಪವತ್ತೆ ಕಲ್ಪಿತತ್ವ ದೇವ, ಅದು ಅಂಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತಥಾ ಅನ್ಯೋನ್ಯಂ ನ ಪೃಥಕ ಪ್ರಾಣಾದಿ ವಸ್ತು, ಎಷ್ಟೇ ಹಗ್ಗ ಮತ್ತು ಹಾವು ಅನ್ಯೋನ್ಯವಾಗಿದ್ದರೂ ಕೂಡ ಹಾವು ಯಾವುದೇ ಪ್ರಕಾರದಿಂದಲೂ ಕೂಡ ಹಗ್ಗಕ್ಕೆ ಸ್ಪರ್ಶ ಆಗಿಲ್ಲ. ಯಥಾ ಅಶ್ವಾತ್ ಮಹಿಷಃ ಪೃಥಕ್ ವಿದ್ಯತೆ ಏವಂ. ಕುದುರೆ ಕ್ವಾಣ, ಕುದುರೆ ಕ್ವಾಣ ಎರಡು ಒಂದಾಗಿ ನೋಡ್ಲಿಕ್ಕೆ ಸಾಧ್ಯವೋ? ಅಷ್ಟೇ ಹೇಳ್ತಾರೆ, ಮತ್ತೇನಿಲ್ಲ. ಅಶ್ವಾತ ಮಹಿಷಃ, ಮಹಿಷ ಅಂದ್ರೆ ಕ್ವಾಣ, ಅಶ್ವಾತ ಕುದುರೆಯಿಂದ, ಅವು ಎರಡು ಯಾವತ್ತಿಗೂ ಬೇರೆ ಬೇರೆ ಆಗಿ ಕಾಣ್ತವೆ. ನಾವು ಆ ದ್ವೈತವನ್ನ ವಿರೋಧ ಮಾಡ್ತಾನೆ ಇಲ್ಲ. ನೀನು ನಾನು ಅವನವನು ಅವರವರು ಇವರವರು ಇದು ನಾವು ಎಂದು ವಿರೋಧ ಮಾಡ್ತಾ ಇಲ್ಲ. ಆದರೆ ನಾವು ವಿರೋಧ ಮಾಡೋದು ಯಾವುದು ಅಂತಂದ್ರೆ ಆತ್ಮನನ್ನೇ ಎರಡಾಗಿ ನೋಡ್ತಿರಲ್ಲ. ದ ವೆರಿ ಫಿಲಾಸಫಿ ನಾವು ವಿರೋಧ ಮಾಡ್ತಾ ಇದ್ದೀವಿ. 100% ಟ್ರೂ. ಪ್ರತಿಯೊಬ್ಬರೂ ಬೇರೆ ಬೇರೆ ಇದ್ದಾರೆ, ಭಗವಂತನು ಬೇರೆ, ಭಕ್ತನು ಬೇರೆ. ಇಟ್ಸ್ ಆಲ್ ಓಕೆ. ಭಕ್ತನು ಬೇರೆ, ಭಗವಂತನು ಬೇರೆ, ಇಟ್ಸ್ ಆಲ್ ಓಕೆ. ಆದರೆ ಆ ಭಗವಂತನನ್ನು ಎರಡಾಗಿ ಯಾಕೆ ನೋಡ್ತೀರಿ? ಎರಡವ ಅಲ್ಲ, ನಾಟ್ ನರಿಷಬಲ್. ಅದನ್ನ ಯಾರು ಆನಂದಿಸೋದಿಲ್ಲ. ನಾನು ಜೀವನಾಗಿ ಬೇರೆ ಇದ್ದೇನೆ, ನಾನು ಜೀವನಾಗಿ ಭಗವಂತನಿಂದ ಬೇರೆ ಇದ್ದೇನೆ ಅನ್ನುವಂತ ವಿಚಾರವನ್ನ ಯಾವ ಜೀವನೂ ಕೂಡ ಅವನು ಅದನ್ನ ಆನಂದಿಸುವುದಿಲ್ಲ, ಇಷ್ಟಪಡುವುದಿಲ್ಲ. ಅರ್ಥ ಮಾಡ್ಕೊಳ್ರಿ, ಯಾವನು ಇಷ್ಟಪಡೋದಿಲ್ಲ ಅದನ್ನು. ಇಲ್ಲರಿ, ಅವರು ವಾಂಟಿಂಗ್ಲಿ ಬೇರೆನೇ ಇದ್ದೇವೆ ಅಂತ ಹೇಳ್ತಾರೆ. ವಾಂಟಿಂಗ್ಲಿ ನಾವು ಬೇರೆ, ಭಗವಂತನೇ ಬೇರೆ, ನಾವೇ ಬೇರೆ, ನಮಗಿದು ಇಷ್ಟ. ಯಾಕೆ ಇಷ್ಟ? ಹಂಗೆ ಬೇರೆ ಅಂತ ತಿಳ್ಕೊ ಅಂತ ನಾರಾಯಣ ಹೇಳಾನ. ಮುಗಿದೋತಿಗ ನಾರಾಯಣ ನೀ ಕೋತಿ ಅಂತ ಹೇಳ್ತಾನೆ. ಒಪ್ಕೋತಿಯಾ? ಓ ಸ್ವತಃ ನಾರಾಯಣನ ಬಂದು ಹೇಳ್ಬಿಟ್ಟಿದ್ದಾನೆ, ಇನ್ನೇನು, ನಾ ಮನುಷ್ಯ ಅಲ್ಲ, ಕೋತಿ. ಈಗ ಇವ್ರಿಗೆ ಯಾಕೆ ತಿಳಿಸಿಳೋದು? ಸ್ವಯಂ ಕೃತ ಅಪರಾಧ ಪ್ರತಿ ಕ್ಷಣವೂ ಮಾಡ್ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ ಪ್ರತಿ ಕ್ಷಣವೂ. ನೋ ನೋ ನೋ ನೋ ನೋ. ಹೀಗಾಗಿ ಕೆಲವೊಂದು ಜನರಿಗೆ ಕೆಲವೊಂದು ವಿಚಾರಗಳು ಪಚನ ಮಾಡ್ಕೊಳಿಕ್ ಆಗೋದು. ಕಷ್ಟ. ಅತಃ ಅಶ್ವಾತ್ ಮಹಿಷ ಪೃಥಕ್ ವಿದ್ಯತೆ ಏವಂ. ಕುದುರೆಯಿಂದ ಕ್ವಾಣ ಬೇರೆ, ನನ್ನಿಂದ ನೀ ಬೇರೆ, ನಿನ್ನಿಂದ ಅವ್ರು ಬೇರೆ, ಅವರಿಂದ ಅವ್ರು ಬೇರೆ, ಎಲ್ಲವೂ ಬೇರೆ ಬೇರೆ ಬೇರೆ ಬೇರೆ. ಇದನ್ನು ನಾವು ವಿರೋಧ ಮಾಡ್ತಾ ಇಲ್ಲ. ಈ ಬೇರೆ ಬೇರೆಗಳಲ್ಲಿ ಬೇರೆ ಅಲ್ಲದೇ ಇದ್ದಂತ ಒಂದು ತತ್ವ ಇದೆ, ಆ ತತ್ವವನ್ನು ತಿಳಿದಿಲ್ಲ. ಅದ ಕಾರಣ ಬೇರೆ ಇದ್ದದ್ದನ್ನೇ ಸತ್ಯ ಅಂತ ನೋಡ್ತಾ ಇದ್ದ. ಅಲೆಯನ್ನ, ತೆರೆಯನ್ನ, ಗುಳ್ಳೆಯನ್ನ, ನೊರೆಯನ್ನ ಬೇರೆ ಬೇರೆ ಅಂತ ನೋಡೋದು ತಪ್ಪೇನಿಲ್ಲ. ಕಾರಣ ಏನು ಅಂತಂದ್ರೆ, ಯಾವ್ದು ಗುಳ್ಳೆ ಅದು ಗುಳ್ಳೆ, ಅದು ಅಲೆ ಅಲ್ಲ. ಯಾವ್ದು ಅಲೆಯೋ ಅದು ಅಲೆ, ತೆರೆ ಅಲ್ಲ. ಯಾವ್ದು ನದಿಯೋ ಅದು ನದಿ, ಅದು ಸಮುದ್ರ ಅಲ್ಲ. ಯಾವ್ದು ಕೆರೆಯೋ ಅದು ಕೆರೆ, ಅದು ನದಿ ಅಲ್ಲ. ಪರ್ಫೆಕ್ಟ್. ನೀರಷ್ಟವನು ಮಂಗನ್ ಮಗನ ನೀರಷ್ಟವ. ಮತ್ ಬಾಯಿಂದ ಬರವಲ್ತಾಳ ಹೇಳದನು. ಮತ್ ಇವ್ ನಾನಾ ಯಾಕೆ? ನೀರನ್ನ ಈ ರೂಪದಲ್ಲಿ ನಾವು ನೋಡಿದಾಗ ನದಿ ಅಂತ ಕರಿತೀವಿ, ನೀರನ್ನ ಈ ರೂಪದಲ್ಲಿ ನೋಡಿದಾಗ ನಾವು ಸಮುದ್ರ ಅಂತ ಕರಿತೀವಿ. ಆತ್ಮನನ್ನ ಈ ಉಪಾಧಿಯಿಂದ ನೋಡಿದಾಗ ಜೀವಾತ್ಮ, ಈ ಆತ್ಮನನ್ನ ಆ ಉಪಾಧಿಯಿಂದ ನೋಡಿದಾಗ ಅವನು ಈಶ್ವರ. ಆದ್ರೆ ಇಬ್ಬರಲ್ಲಿ ಇರುವುದು ಒಂದೇ ಆತ್ಮ. ಆ ಒಂದು ಆತ್ಮನ ಏಕಂ ಅದ್ವಿತೀಯಂ ಅಂತ ಹೇಳ್ತಾರೆ. ಸುಮ್ಮನೆ ವಾದ ಮಾಡ್ಬೇಡ. ಅತಃ ಅಸತ್ವಾತ್ ನ ಅಪೃಥಕ ವಿದ್ಯತೆ ಅನ್ಯೋನ್ಯಂ ಪರೇಣ ವಾ ಕಿಂಚಿತ್. ಪರಮಾರ್ಥ ತತ್ವ ಅನ್ನುವಂಥದ್ದು ಏನಿದೆಯೋ ಅದನ್ನು ತಿಳಿದಂತಹ ಜ್ಞಾನಿಗಳು ಏನ್ ಹೇಳ್ತಾರೆ, ಇದು ಹೊರತುಪಡಿಸಿರುವುದು ಏನು ಅಂತ ಇದೆಯೋ ಅದೆಲ್ಲ ಕಲ್ಪಿತವಾದದ್ದು. ಅತಃ ಅಸತ್ವಾತ್ನ ಅನ್ನ ಅಪೃಥಕ, ಅದು ಅದನ್ನ ಬಿಟ್ಕೊಟ್ಟು ಬೇರೆ ಇಲ್ಲ, ಇದೆ ಅಂತಂದಾಗ ಅದು ಕಲ್ಪಿತ. ಹಗ್ಗವನ್ನ ಬಿಟ್ಕೊಟ್ಟು ಹಾವು ಬೇರೆ ಇಲ್ಲ, ಹಗ್ಗವನ್ನು ಬಿಟ್ಕೊಟ್ಟು ಹಾವು ಬೇರೆ ಇದೆ ಅಂತ ಅಂದದ್ದಾದ್ರೆ ಅದು ಕಲ್ಪಿತ. ಅದನ್ನ ಹಾವು ಯಾವತ್ತಿಗೂ ಕೂಡ ಕಲ್ಪಿತ. ಅನ್ಯೋನ್ಯಂ ಪರಿಣವ, ತನ್ನನ್ನ ಹೊರತುಪಡಿಸಿ ಬೇರೆ ಇದೆ ಅಂದ್ರೂ ಕೂಡ ಒಂದೇ, ಅದು ಬೇರೆನೆ ಇದೆ ಅಂದ್ರೂ ಕೂಡ ಒಂದೇ, ಆ ಆತ್ಮನು ಯಾವತ್ತಿಗೂ ಬೇರೆ ಆಗಿಲ್ಲ. ಇತೀವಂ ಪರಮಾರ್ಥಂ ತತ್ವವಿದಃ ಬ್ರಾಹ್ಮಣಾಃ ವಿದುಃ, ವಿವೇಕಿನಃ ವಿದುಃ ಅಂತ ಅರ್ಥ. ನಿಮ್ಮ 21ನೇ ಶತಮಾನದ ಜಾತಿ ಬ್ರಾಹ್ಮಣ ಅಲ್ಲ ಇದು. ಇದೇನು ಶಬ್ದ ಇದು? ವಿವೇಕಿ, ವಿವೇಕಿಗಳು, ಜ್ಞಾನಿಗಳು ಇದನ್ನು ತಿಳಿದಿದ್ದಾರೆ. ಏನ್ ತಿಳಿದಿದ್ದಾರೆ? ಪಾರಮಾರ್ಥಿಕವಾಗಿ ತತ್ವವು ಅದ್ವಿತೀಯ ತತ್ವವಾಗಿದೆ. ಏವಂ ಪರಮಾರ್ಥಂ ಪರಮಾರ್ಥಂ ತತ್ವವಿದಃ ಬ್ರಾಹ್ಮಣಃ ವಿದುಃ. ತತ್ವಜ್ಞಾನವನ್ನು ತಿಳಿದಂತಹ ವಿವೇಕಿಗಳು ಪಾರಮಾರ್ಥಿಕವಾದ ಈ ಸತ್ಯವನ್ನು ತಿಳಿದಿದ್ದಾರೆ. ಅತಃ ಅಶಿವ ಹೇತುತ್ವ ಅಭಾವಾತ್ ಅದ್ವಯತ್ಯೈವ ಶಿವ ಇತಿ ಅಭಿಪ್ರಾಯಃ. ಅತಃ ಆದ್ದರಿಂದ ಆ ಅಮಂಗಳವಾದದ್ದು ಏನಿದೆಯೋ ಅದು ಇಲ್ಲಿ ಇಲ್ಲ. ಅಶಿವ ಹೇತುತ್ವ ಅಭಾವಾತ್, ಇಲ್ಲಿ ಈ ಆತ್ಮನಲ್ಲಿ ಅಮಂಗಳವಾದ್ದು ಯಾವುದೂ ಇಲ್ಲ. ಏಕೆಂದರೆ ಆತ್ಮ ಅದ್ವೈತ, ಆತ್ಮ ಅದ್ವೈತವಾಗಿದ್ದರಿಂದ ಯಾವತ್ತಿಗೂ ಇಲ್ಲಿ ಶಿವ ಇತಿ ಅಭಿಪ್ರಾಯ, ಇಲ್ಲಿ ಯಾವತ್ತು ಮಂಗಳವೇ ಇರುತ್ತದೆ. ಇಂತಹ ಈ ಮಂಗಳ ಸ್ವರೂಪದ ಜ್ಞಾನವನ್ನು ಯಾರು ಹೊಂದಿರುತ್ತಾರೆ? ತದೇ ತತ್ ಸಮ್ಯಕ್ ದರ್ಶನ ಸ್ತೂಯತೆ. ಅದೇ ಇಂತಹ ಪರಮಾತ್ಮ ತತ್ವವನ್ನ ಚೆನ್ನಾಗಿ ತಿಳಿದವರು ಯಾರು ಅಂತ ಕೇಳಿದರೆ ಅವರ ವಿಚಾರವನ್ನು ಇಲ್ಲಿ ಹೊಗಳುತ್ತಾರೆ. ಏನಂತ ಹೊಗಳುತ್ತಾರೆ? ವೀತರಾಗ ಭಯ ಕ್ರೋಧೈ ಮುನಿಭಿರ್ವೇದ ಪಾರಗೈ ನಿರ್ವಿಕಲ್ಪೋಷಯಂ ದೃಷ್ಟ ಪ್ರಪಂಚೋಪಶಮೋದ್ವಯ. ವೀತರಾಗ ಭಯ ಕ್ರೋಧೈ ಮುನಿಭಿರ್ವೇದ ಪಾರಗೈ ನಿರ್ವಿಕಲ್ಪೋಷಯಂ ದೃಷ್ಟ ಪ್ರಪಂಚೋಪಶಮೋದ್ವಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಜಯ ಶ್ರೀ ದಯಾನಂದ ಜೀ. ಜಯ ಶ್ರೀ ರಾಮ್.